ಮತ್ತು ಹಂಪಿ ಉತ್ಸವಕ್ಕೆ ಇಂದು ಸಂಜೆ ವರ್ಣರಂಜಿತ ತೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್: ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೆಳಗರೆ, ಮಡಿಕೇರಿ ತಾಲೂಕು 1ನೇ ಮಣ್ಣಂಗೇರಿಯ MS ರಾಮರಾವ್ ಅವರ ಕೃಷಿ ಕುರಿತಂತೆ, ಅದರಲ್ಲೂ ವಿಶೇಷವಾಗಿ ಅವರ ಕಾಫಿ ಕೃಷಿ ಹೇಗೆ ಸಾಗಿದೆ ಅನ್ನೋದನ್ನ ಇವತ್ತು ತಿಳಿಸ್ತಾ ಇದೀವಿ. ರಾಮರಾವ್ ಅವರು BSc ಮಾಡಿಕೊಂಡು ನೇರವಾಗಿ ಕೃಷಿಗೆ ಬಂದವರು. ಈ ಹಿಂದೆ ಏಲಕ್ಕಿಯನ್ನ ಚೆನ್ನಾಗಿ ಬೆಳೀತಾ ಇದ್ರಂತೆ. 25 ಎಕರೆಯಲ್ಲೂ ಏಲಕ್ಕಿ ಇತ್ತು, ಕ್ರಮೇಣವಾಗಿ ಅದು ಕಡಿಮೆ ಆಯಿತು. 10 ವರ್ಷಗಳ ಕಾಲ ಏಲಕ್ಕಿ ಇವರಿಗೆ ವರಮಾನವನ್ನು ಕೊಟ್ಟಿದೆ, ಇಳುವರಿಯನ್ನು ನೀಡಿದೆ. ಈಗ ಈ 25 ಎಕರೆಯಲ್ಲಿ ಪೆರಿಡಿಯನ್ ರೋಬಸ್ಟ ಮತ್ತು ಚಂದ್ರಗಿರಿ ಇದೆ, ಕಾಳ್ಮೆಣ್ಸ್ ಅನ್ನು ಹಾಕಿಕೊಂಡಿದ್ದಾರೆ, ಕಿತ್ತಳೆ ನುಣ್ಣಿದೆ. ಇದಕ್ಕೆ ಪೂರಕವಾದ ವಿಚಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ರಾಮರಾವ್ ಅವರಿಗೆ ಅನುಭವ ಚೆನ್ನಾಗಿದೆ. ರಾಮರಾವ್ ಅವರೇ ಹೇಳಿ, ಪದವಿ ಮಾಡಿಕೊಂಡು ಕೃಷಿಗೆ ಬಂದಾಗ ನಿಮ್ಮ ಮನೋಭಾವನೆ ಹೇಗಿತ್ತು? ಎಲ್ಲರಿಗೂ ನಮಸ್ಕಾರ. ಕೃಷಿಯಲ್ಲಿ ನಮ್ಮ ತಂದೆ ಕಾಲದಿಂದಲೂ ತುಂಬಾ ಆಸಕ್ತಿ ಇತ್ತು. ತಂದೆಯು ದೊಡ್ಡ ಏಲಕ್ಕಿ ಬೆಳೆಗಾರರು. ವಾರ್ಷಿಕವಾಗಿ 10,000 ಕಿಲೋದವರೆಗೂ ನಮ್ಮ ನೆಲಜಿ ಗ್ರಾಮದಲ್ಲಿ ಬೆಳೀತಾ ಇದ್ರು. ಮೊದಲಿಂದಲೂ ಆಸಕ್ತಿ ಇತ್ತು, ನಾವು ಸಹ ಕೃಷಿಯಲ್ಲಿ ಮುಂದುವರಿದೆವು. ತಾವು ಕೃಷಿಗೆ ಬಂದಾಗ ಇಲ್ಲಿ ಜಾಗ ಹೇಗಿತ್ತು? ಹೇಗೆ ನೀವು ಕೆಲಸಗಳನ್ನ ಶುರು ಮಾಡಿಕೊಂಡ್ರಿ? ಬರುವಾಗ ಇಲ್ಲಿ ಮೊದಲಾಗಿ ಏಲಕ್ಕಿ ಬೆಳೆ ಒಂದೇ ಇತ್ತು, ಬೇರೇನೂ ಇರಲಿಲ್ಲ. ವಿಪರೀತ ಮಳೆ ಇತ್ತು. ವಾರ್ಷಿಕವಾಗಿ 150-200 ಇಂಚ್ವರೆಗೂ ಮಳೆ ಬರ್ತಿತ್ತು. ಆಗ ಏಲಕ್ಕಿ ಚೆನ್ನಾಗಿ ಬೆಳೀತಾ ಇತ್ತು. ಕ್ರಮೇಣ ಈ ಕಟ್ಟ ರೋಗದಿಂದಾಗಿ ವರ್ಷ ಕಡಿಮೆ ಆಗುತ್ತಾ ಪೂರ್ತಿ ಸರ್ವನಾಶ ಆಗುತ್ತಾ ಬಂತು. ನಂತರ ಪೂರ್ತಿ ಏಲಕ್ಕಿ ಕಾಫಿಗೆ ಪರಿವರ್ತನೆ ಮಾಡಿದೆವು. 25 ಎಕರೆಯಲ್ಲಿ ಎಷ್ಟು ಇಳುವರಿಯನ್ನ ತೆಗೆದುಕೊಳ್ತಾ ಇದ್ರಿ? ಇಲ್ಲಿ ಮಳೆ ಜಾಸ್ತಿ ಇರುವ ಕಾರಣ ಎಕರೆಗೆ ಸರಾಸರಿ 25 ಚೀಲ ಕಾಫಿ ಕೊಯ್ತಾ ಇದ್ದೇವೆ ನಾವು. ಕರಿಮೆಣಸು ಕಿತ್ತಳೆ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು. ಅದು ಈಗೊಂದು 2-3 ವರ್ಷ ಹವಾಮಾನ ವೈಪರೀತ್ಯದಿಂದಾಗಿ ಫಸಲು ಇಲ್ಲ. ಇಲ್ಲದೆ ವಾರ್ಷಿಕವಾಗಿ 1.5 ಲಕ್ಷದವರೆಗೆ ಕಿತ್ತಳೆ ಬೆಳೀತಾ ಇದ್ವು. 500 ಕಿಲೋ ಕರಿಮೆಣಸು ಬೆಳೀತಾ ಇದ್ದೇವೆ. ಏಲಕ್ಕಿ 25 ಎಕರೆಯಲ್ಲಿ ಪೂರ್ಣ ಏಕಬೆಳೆ ಆಗಿತ್ತ? ಪೂರ್ತಿ ಏಕಬೆಳೆ ಆಗಿತ್ತು. ವಿಪರೀತ ಮಳೆ ಇರುವ ಕಾರಣ ಬೇರೆ ಯಾವ ಬೆಳೆಯೂ ಇಲ್ಲಿ ಬೆಳೀತಿರ್ಲಿಲ್ಲ. ಶೀತ ಆಗಿದ್ದರಿಂದ ಏಲಕ್ಕಿ ಮುಖ್ಯ ಬೆಳೆ. ಶೀತ ಕಮ್ಮಿ ಆದ್ಮೇಲೆ ಎಲ್ಲರೂ ಈಗ ಕಾಫಿ ಬೆಳೀತಾ ಇದ್ದಾರೆ. ಯಾವ ತಳಿಯನ್ನ ಬೆಳೀತಾ ಇದ್ರಿ? ಮಂಜರಾಬಾದ್ ಏಲಕ್ಕಿ ಬೆಳೀತಾ ಇದ್ವು. ಅದೊಂದೇ ವರ್ಷಕ್ಕೆ ಎಷ್ಟು ಇಳುವರಿ ಸಿಗ್ತಾ ಇತ್ತು ಏಲಕ್ಕಿಯಲ್ಲಿ? ಏಲಕ್ಕಿಯಲ್ಲಿ ವರ್ಷಕ್ಕೆ ಒಂದು ಎಕರೆಗೆ ಸಾಧಾರಣ 30-40 kg 50 kg ವರೆಗೆ ಬರ್ತಿತ್ತು ಅಷ್ಟೇ. ಅಂದ್ರೆ ಎಕರೆಗೆ ಎಕರೆಗೆ ಅಂದ್ರೆ ಸಾಂಪ್ರದಾಯಿಕವಾಗಿ ಬೆಳೀತಿದ್ವು, ವೈಜ್ಞಾನಿಕವಾಗಿ ಅಷ್ಟು ಬೆಳೀತಿರ್ಲಿಲ್ಲ ನಾವಿಲ್ಲಿ. ಆಗ ಏನು ಬೆಲೆ ಇತ್ತು? ವರ್ಷದ ವರ್ಷಕ್ಕೆ ಅದು ಬದಲಾಗ್ತಾ ಇತ್ತು. ಸಾಧಾರಣ 300 ರೂಪಾಯಿಂದ 500 ರೂಪಾಯಿ ವರೆಗೂ ಬೆಲೆ ಇರ್ತಿತ್ತು. ಆಗ ನಿಧಾನವಾಗಿ ಕಟ್ಟೆ ರೋಗ ಬಂತು, ಹಾಗೆ ಬೆಳೆ ಇಲ್ಲಿ ಹಿಡಿಲಿಲ್ಲ. ನಂತರ ರೋಬಸ್ಟ ಕಾಫಿ ಹಾಕ್ಬೇಕನ್ನೋ ಒಂದು ಆಲೋಚನೆ ಹೇಗ್ ಬಂತು? ಅಂದ್ರೆ ಕಾಫಿಯು ಸ್ವಲ್ಪ ಸ್ವಲ್ಪ ಇತ್ತು ಇಲ್ಲಿ, ಮತ್ತೆ ನಮ್ಮ ಮುಂಗುಲಾ ನೆಲದಲ್ಲಿ ಕಾಫಿ ತುಂಬಾ ಇತ್ತು. ಹಾಗೆ ಕಾಫಿಯ ಅನುಭವ ನಮಗೆ ತುಂಬಾ ಇತ್ತು ಮೊದಲಿಂದು. ಹಾಗೆ ಎಲ್ಲ ಕಾಫಿಗೆ ಪರಿವರ್ತನೆ ಮಾಡಿದ್ವಿ. ಬೇರೆ ಪರ್ಯಾಯ ಬೆಳೆ ಯಾವುದು ಇಲ್ಲಿಗೆ ಆಗದ ಕಾರಣ ಕಾಫಿಯನ್ನೇ ಮಾಡಿದ್ದೇವೆ ನಾವು. 25 ಎಕರೆಯಲ್ಲಿ ಈಗ ಪೆರಡಿಯನ್ ಕಾಫಿ ಮತ್ತು ಚಂದ್ರಗಿರಿ ಈ ಎರಡು ಇದೆ. ರೋಬಸ್ಟ ಕಾಫಿನೇ ಹೆಚ್ಚಿರ್ಬೇಕಂತ ಅನ್ಸುತ್ತಲ್ವಾ? ಎಲ್ಲವೂ ರೋಬಸ್ಟೇ ಹಾಕಿದ್ದೇವೆ. ಅಂದ್ರೆ ಅಂತರ್ ಬೆಳೆಯಾಗಿ ಚಂದ್ರಗಿರಿ, ಕರಿಮೆಣಸು ಮತ್ತು ಕಿತ್ತಳೆ ಎಲ್ಲವನ್ನೂ ಹಾಕಿದ್ದೇವೆ. ಚಂದ್ರಗಿರಿಯನ್ನ ಯಾವಾಗ ಹಾಕಿದ್ರಿ? ರೋಬಸ್ಟ ಪೆರಡಿಯನ್ನು ಯಾವಾಗ ನಾಟಿ ಮಾಡ್ಕೊಂಡಿದ್ದು? ಹೊಸ ತೋಟ ಮಾಡುವಾಗ ರೋಬಸ್ಟ ಕಾಫಿ ಜೊತೆ ಚಂದ್ರಗಿರಿಯನ್ನು ಜೊತೆಯಲ್ಲೇ ಹಾಕಿದ್ದೇವೆ. ಒಂದು ಕಾಫಿ ಗಿಡಕ್ಕೆ 3 ಚಂದ್ರಗಿರಿ ಅಂತ ಹಾಕಿದ್ದೇವೆ. ಆಗ್ಲೇ ರೋಬಸ್ಟ್ ಬರುವಾಗ ಅದ್ರಲ್ಲಿ 5 ವರ್ಷ ಉತ್ತಮ ಫಸಲು ಬರ್ತದೆ. ಆಮೇಲೆ ರೋಬಸ್ಟ್ ಗಿಡ ಸೇರಿದ ನಂತರ ಅದು ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ, ಅದರ ಬೆಳವಣಿಗೆ ಕಮ್ಮಿ ಆಗುತ್ತೆ, ಕಾಫಿ ಕಮ್ಮಿ ಆಗುತ್ತೆ. ಅರಬಿಕಾ ಹೇಗಿದೆ ಇಲ್ಲಿಯ ಬೆಳವಣಿಗೆ ಮತ್ತು ಇಳುವರಿಯನ್ನ ನೋಡೋದಾದ್ರೆ ಚಂದ್ರಗಿರಿದು? ಚಂದ್ರಗಿರಿ ಬಹಳ ಚೆನ್ನಾಗಿ ಫಸಲು ಬರ್ತದೆ ಇಲ್ಲಿ. ಅಂದ್ರೆ ನಮಗೆ ಸಾಧಾರಣ ಈಗ ತೋಟದ ಖರ್ಚಿಗೆ ಬೇಕಾದ್ದೆಲ್ಲ ಅರಬಿಕದಲ್ಲೇ ನಮಗೆ ಸಿಕ್ಕಿದೆ. ವಾರ್ಷಿಕವಾಗಿ 100 ಚೀಲದವರೆಗೂ ಅರಬಿಕಾ ಕಾಫಿ ಬೆಳೆ ಬರ್ತಾ ಇದೆ. ಮುಂಚಿತವಾಗಿ ಕಟಾವಿಗೆ ಬಂದ್ಬಿಡುತ್ತೆ, ಆಮೇಲೆ ರೋಬಸ್ಟ ಶುರುವಾಗುತ್ತಲ್ವಾ? ಹೌದು, ಚಂದ್ರಗಿರಿ 2-3 ವರ್ಷಕ್ಕೆ ಫಸಲು ಬರ್ತದೆ. ಈ ಪೆರಿಡಿಯನ್ ನಮಗೆ ಕಡಿಮೆ ಇಲ್ಲ, ಸರಿಯಾಗಿ ಫಸಲು ಬರ್ಬೇಕಾದ್ರೆ 10 ವರ್ಷನೇ ಬೇಕು. ಅಷ್ಟರವರೆಗೆ ಸಾಧಾರಣ ಖರ್ಚು ವೆಚ್ಚಕ್ಕೆಲ್ಲ ಅರಬಿಯಲ್ಲೇ ನಾವು ಸರಿ ತುಗಿಸಿಕೊಂಡು ಹೋಗ್ತೇವೆ. ಓಹೋ, ಹಾಗೆ ಅಂದ್ರೆ ಚಂದ್ರಗಿರಿ ಮತ್ತು ರೋಬಸ್ಟ ಪೆರಡಿಯನ್ನ ಹಾಕಿದ್ರಿ, ಬಹುಬೇಗ ನಿಮ್ಗೆ ಅರಬಿಕದಲ್ಲಿ ಇಳುವರಿ ಶುರುವಾಗುತ್ತೆ. 3 ವರ್ಷದಿಂದ 10 ವರ್ಷದವರೆಗೆ ಉತ್ತಮ ಫಸಲು ಕೊಡ್ತದೆ ಅದು. ರೋಬಸ್ಟ ಬೇಕು ಅನ್ನೋರು ಮೊದಲು ಅರಬಿಕಾ ಹಾಕಿ ಅದರಿಂದ ಪ್ರಯೋಜನ ಮಾಡ್ಕೊಳ್ತಾ ಆಮೇಲೆ ರೋಬಸ್ಟವನ್ನು ಇಟ್ಕೊಳ್ಬಹುದು ಅನ್ನೋ ಒಂದು ವಿಚಾರ ನಿಮ್ಮ ಮಾತಿನಲ್ಲಿದೆ. ಹೌದು, ಎರಡು ಬೇಕು. ಈಗೀಗ ಅರಬಿಗೆ ಉತ್ತಮ ಬೆಲೆ ಇದೆ, ಕೆಲವು ಸಲ ರೋಬಸ್ಟ್ಗೂ ಜಾಸ್ತಿ ಬೆಲೆ ಬರ್ತದೆ, ಹೆಚ್ಚು ಕಮ್ಮಿ ಇರ್ತದೆ. ಅರಬಿಕಾ ಮತ್ತು ರೋಬಸ್ಟದ ಬಗ್ಗೆ ಏನ್ ಹೇಳ್ತೀರಿ? ಯಾವುದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಯಾವುದು ಖರ್ಚು ಮತ್ತೆ ಯಾವುದು ಲಾಭ ಅಂತ ಅನ್ಕೊಂಡು ನಿಮ್ಮ ಈಗ ಒಂದು 4-6 ವರ್ಷಗಳ ಅನುಭವವನ್ನ ನೋಡೋದಾದ್ರೆ? ಅರಬಿಕಾ ಬೇಗನೆ ಫಸಲು ಬರ್ತದೆ, ಮತ್ತೆ ಅದಕ್ಕೆ ಸ್ವಲ್ಪ ರೋಗಗಳು ಜಾಸ್ತಿ, ಬೋರ್ಲುಗಳೆಲ್ಲ ಜಾಸ್ತಿ, ಆದ್ರೂ ಉತ್ತಮ ಬೆಳೆ ಬೇಗನೆ ಸಿಗ್ತದೆ ಅದರಲ್ಲಿ. ರೋಬಸ್ಟ್ ಆದ್ರೆ ಬಹುವಾರ್ಷಿಕ ಬೆಳೆ, ಎಷ್ಟು 70-80 ವರ್ಷವರೆಗೂ ಏನು ತೊಂದರೆ ಇಲ್ಲ. ಇದಾದ್ರೆ 15 ವರ್ಷದವರೆಗೆ ಬಾಳಿಕೆ ಬರ್ತದೆ, ಮತ್ತೆ ತನ್ನಷ್ಟಕ್ಕೆ ನಾಶವಾಗ್ತದೆ. ರೋಬಸ್ಟ ಅಷ್ಟಾಗಿ ಕಾಳಜಿ ಕೇಳುವುದಿಲ್ಲ, ಮತ್ತೆ ಒಂದು ರೀತಿ ಗಟ್ಟಿ ಬೆಳೆ. ನೀರಾವರಿ ವ್ಯವಸ್ಥೆ ಇರಬೇಕು, ಹೇಗಿದೆ ನೀರಾವರಿ? ನಾವು ಮಾಡ್ತಾ ಇದ್ದೇವೆ, 2 ಕೆರೆ ಇದೆ, ಎಲ್ಲದಕ್ಕೂ ಜೊತೆಲೇ ಮಾಡ್ತೇವೆ. ಅಂದ್ರೆ ಪ್ರಾರಂಭದಲ್ಲೇ ನೀವು ಕೆರೆಗಳನ್ನ ಅಥವಾ ಕೊಳಗಳನ್ನ ಮಾಡ್ಕೊಂಡ್ರೆ ಹೇಗೆ? ಪ್ರಾರಂಭದಲ್ಲೇ ಮಾಡಿದ್ದೇವೆ, ಸಣ್ಣ 1 ಕೆರೆ ಇತ್ತು, ಪುನಃ ಅದನ್ನು 2 ಕೆರೆ ಮಾಡಿದ್ದೇವೆ, ಮತ್ತೆ ಅದರ ಮೇಲೆ ಸ್ಪ್ರಿಂಕ್ಲರ್ ಮಾಡಿ ನೀರು ಹಾಯ್ತಾ ಇದ್ದೇವೆ ಕಾಫಿಗೆ. ತೋಟದ ಕೆಲಸಗಳಿಗೆ ಕಾರ್ಮಿಕರನ್ನ ಅವಲಂಬಿಸಲೇಬೇಕನ್ನೋ ತರ ಆಗಿದೆ. ಮತ್ತೆ ಸಣ್ಣ ಪುಟ್ಟ ತೋಟ ಆದ್ರೆ ಅವರವರೇ ಮಾಡ್ಕೊಳ್ಳೋದಿದೆ. ನಿಮ್ದು 25 ಎಕರೆ ಪ್ರದೇಶದಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಜನಗಳಿರ್ಲೇಬೇಕು. ಎಷ್ಟು ಜನ ಕಾರ್ಮಿಕರನ್ನ ಅವಲಂಬಿಸಿಕೊಂಡಿದ್ರಿ, ಹೇಗಿದೆ ಪರಿಸ್ಥಿತಿ? ಕಾರ್ಮಿಕರು ಒಂದು 10 ಜನ ಸರಾಸರಿ ಬೇಕಾಗ್ತದೆ. ಅಂದ್ರೆ ಕಾಫಿ ಕುಯ್ಯೋ ಸಮಯದಲ್ಲಿ ಜಾಸ್ತಿ ಬೇಕಾಗುತ್ತೆ, ಬಾಕಿ ಸಮಯದಲ್ಲಿ 4-5 ಜನ ಆದರೂ ಬೇಕೇ ಬೇಕಾಗುತ್ತೆ. ನಿರ್ವಹಣೆ ಸರಿಯಾಗಿದ್ರೆ ಯಾವ ಕೃಷಿಯಲ್ಲೂ ನಷ್ಟ ಅಂತ ಹೇಳೋದು ಇಲ್ಲ. ಇಲ್ಲೆಲ್ಲ ಸ್ಥಳೀಯ ಜನನು ಸಿಗ್ತಾರೆ, ಮತ್ತೆ ಹೊರಗಡೆ ಜನ ಇಲ್ಲಿ ಬಂದು ಕೆಲಸ ಮಾಡಿ ಹೋಗ್ತಾರಲ್ವಾ? ಹೌದು, ಹೊರ ರಾಜ್ಯದಲ್ಲಿ ಬರ್ತಾರೆ, ಸ್ಥಳೀಯರು ಸಿಗ್ತಾರೆ. ಬೇಕಾದಂತೆ ನಾವು ಜನ ಸೇರಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು. ಸಗಣಿ ಗೊಬ್ಬರವನ್ನು ಹಾಕ್ತೀರಿ, ಮತ್ತೆ ರಾಸಾಯನಿಕ ಗೊಬ್ಬರ ಮತ್ತಿತರ ಪದಾರ್ಥಗಳನ್ನು ಬಳಕೆ ಮಾಡ್ಕೊಳ್ತೀರಲ್ವಾ? ಹೌದು, ವರ್ಷಕ್ಕೆ 2 ಸಲ ರಾಸಾಯನಿಕ ಗೊಬ್ಬರ. ಸಗಣಿ ಗೊಬ್ಬರ ಅಂದ್ರೆ ಈಗ ಇಲ್ಲ, ಹೈನುಗಾರಿಕೆ ಎಲ್ಲ ಬಿಟ್ಟಿದ್ದೇವೆ. ಮೊದಲು 8-10 ದಿನಗಳಿತ್ತು, ದಿನಕ್ಕೆ 10-20 ಲೀಟರ್ ಹಾಲು ಎಲ್ಲ ಮಾರಾಟ ಮಾಡ್ತಾ ಇದ್ವು. ಈಗ ನಮಗೂ ವಯಸ್ಸಾದ ಕಾರಣ ಎಲ್ಲವನ್ನು ಬಿಟ್ಟು ಈಗ ಕಾಫಿ ಕೃಷಿ ಮಾತ್ರ ಮಾಡ್ತಾ ಇದ್ದೇವೆ. ಸಗಣಿ ಗೊಬ್ಬರ ಹಾಕೋದಿಲ್ವಾ, ಅಥವಾ 2-3 ವರ್ಷಕ್ಕೊಂದ್ಸರಿ ತಂದು ಹಾಕ್ತೀರಾ, ಅಥವಾ ಬೇರೆ ಏನಾದ್ರೂ ಮಾರ್ಗಗಳಿದಾವ? ಸುಣ್ಣ ಹಾಕ್ತೇವೆ ಮುಖ್ಯವಾಗಿ, ಮತ್ತೆ ಸಗಣಿ ಗೊಬ್ಬರವನ್ನು ಯಾವಾಗಾದ್ರೂ 4-5 ವರ್ಷಕ್ಕೊಂದ್ಸಲ ಸ್ವಲ್ಪ ಸ್ವಲ್ಪ ಹಾಕ್ತೇವೆ ನಾವು ಸಾಧ್ಯವಾದಷ್ಟು. ತೋಟದಲ್ಲಿ ಎಂತೆಂತ ಮರಗಳಿದಾವೆ ನೆರಳಿಗೆ ಮತ್ತೆ ಗೊಬ್ಬರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ? ತೋಟದಲ್ಲಿ ಸಾಧಾರಣ ಹಲಸಿನ ಮರ, ಮಾವಿನ ಮರ, ಕರಿ ಮರ, ಮತ್ತೆ ಅತ್ತಿ ಮರ, ನಂದಿ ಮರ, ಹೀಗೆ ಎಲ್ಲ ತರಾವರಿ ಕಾಡು ಮರಗಳು, ಎಲ್ಲಾ ಮರಗಳು ಇದೆ ನಮ್ಮಲ್ಲಿ. ಬಹಳ ವಿಶೇಷವಾಗಿ ನೀವು ಆಸಕ್ತಿಯಿಂದ ತೊಡಸ್ಕೊಂಡಿರೋದ್ರಿಂದ ಬೆಳವಣಿಗೆ ಆಗ್ತಾ ಬಂದಿದ್ರಿ. ಚೆನ್ನಾಗಿ ನಾವು ಕೆಲಸ ಮಾಡಿದಷ್ಟು ನಮ್ಮ ಪಾತ್ರ ಹೆಚ್ಚಿಗಿದ್ದಷ್ಟು ಕೃಷಿಯಲ್ಲಿ ಬೆಳವಣಿಗೆ ಆದೇ ಆಗ್ತದೆ. ಏರುಪೇರುಗಳು ಇದ್ದಿದ್ದೆ ಏನಂತೀರಿ? ಹೌದು, ಏರುಪೇರು ಯಾವಾಗಲೂ ಇದ್ದದ್ದೇ, ಅದು ಬೆಲೆಯೂ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಅದಕ್ಕೆ ಯಾವುದಕ್ಕೂ ದ್ವಿತಿ ಇಡಬಾರದು, ನಾವು ಮಾಡ್ತಾ ಹೋಗಿರ್ಬೇಕು. ಒಂದಲ್ಲ ಒಂದ್ ದಿವಸ ಅದಕ್ಕೆ ಸರಿಯಾಗಿ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತ ನಾವು ನಂಬಿದ್ದೇವೆ. ಐಷಾರಾಮ ಜೀವನ ನಡೆಸಲು ಸಾಧ್ಯ ಇಲ್ಲ ಕೃಷಿಯಿಂದ, ಆದರೂ ನೆಮ್ಮದಿಯಲ್ಲಿ ಬದುಕಬಹುದು ಕೃಷಿಯಿಂದ. ನೀವು ನಿಮ್ಮ ಶ್ರೀಮತಿ ಮತ್ತೆ ಅವಕಾಶ ಇದ್ದಾಗ ಮಕ್ಕಳು ಮಗಳು ಮೊಮ್ಮಕ್ಕಳು ಎಲ್ಲರೂ ಎಷ್ಟು ಸಾಧ್ಯ ಆಗಿದ್ದಷ್ಟು ಕೆಲಸಗಳನ್ನ ಮಾಡ್ಲಿಕ್ಕೆ ಅವಕಾಶಗಳನ್ನ ಇಟ್ಕೊಂಡಿರ್ತೀರಿ ಅಲ್ವಾ? ಹೌದು, ಎಲ್ಲರಿಗೂ ಅನುಭವ ಇದೆ. ತೋಟದಲ್ಲಿ ನಮ್ಮ ಜೊತೆ ಬರ್ತಾರೆ, ತೋಟಗಾರರು ಸುತ್ತ ಎಲ್ಲರೂ ಬರ್ತಾರೆ, ಆಗೋಷ್ಟು ಸ್ವಲ್ಪ ಸ್ವಲ್ಪ ಹಣ್ಣು ಕೊಯ್ತು ತೋಟದ ಕೆಲಸ ಎಲ್ಲ ಮಾಡೋದೆಲ್ಲ ನೋಡ್ಕೊಂಡು ಸಾಧ್ಯವಾದಷ್ಟು ಅವ್ರು ಮಾಡ್ತಾರೆ, ಎಲ್ಲರಿಗೂ ಆಸಕ್ತಿ ಇದೆ. ಬೇಸಾಯದಲ್ಲಿ ಎಷ್ಟು ಖರ್ಚುಗಳನ್ನ ಕಮ್ಮಿಗೊಳಿಸ್ಕೊಳ್ತೀವೋ ಅಷ್ಟು ಒಳ್ಳೇದು. ಮತ್ತೆ ಕಾರ್ಮಿಕರ ಮೇಲೆ ಅತಿಯಾದ ಅವಲಂಬನೆ ಆದಷ್ಟು ಸಮಸ್ಯೆನೆ, ವೆಚ್ಚ ಹೆಚ್ಚಾದಷ್ಟು ಲಾಭ ಇಲ್ಲ ಅಂತ ಅನ್ಕೊಂಡು ಎಷ್ಟೋ ಜನ ಇದನ್ನ ಬಿಟ್ಟು ಇನ್ನೆಲ್ಗೂ ಹೋಗ್ತಾರೆ, ಏನೇನೋ ಸಮಸ್ಯೆಗಳಾಗ್ತವೆ. ಹೇಳಿ, ಕೃಷಿಯಲ್ಲಿ ಹೇಗೆ ಸಾಗ್ಬೇಕು ನಿಮ್ಮ ಅನುಭವ? ಈಗ ಪ್ರಥಮವಾಗಿ ಜಮೀನು ಇಟ್ಕೊಂಡಿರೋರು ಭಾಗಿಯಾಗಬೇಕು, ಆಮೇಲೆ ಎಲ್ಲೆಲ್ಲಿ ಅವಕಾಶಗಳಾಗ್ತವೋ ಅಲ್ಲೆಲ್ಲ ಖರ್ಚುಗಳನ್ನ ಕಮ್ಮಿಗೊಳಿಸ್ತಾ ಹೋದ್ರೆ ಒಳ್ಳೇದು. ನಿಮ್ಮ ಅನುಭವಗಳನ್ನ ಕೆಲವೊಂದು ಪ್ರಸ್ತಾಪ ಮಾಡಿ. ನಮ್ಮಿಂದ ಸಾಧ್ಯವಾದಷ್ಟು ನಾವೇ ಮಾಡಬೇಕು, ನಮಗೆ ಸಾಧ್ಯವಾಗದನ್ನು ಕಾರ್ಮಿಕರಿಂದ ಮಾಡಬೇಕು. ಮತ್ತೆ ಈಗಿನ ಯಂತ್ರೋಪಕರಣ ಎಲ್ಲ ಬಂದು ಇದರಿಂದ ಬಹಳ ಅನುಕೂಲ ಆಗ್ತದೆ. ಹೆಚ್ಚು ಕಾರ್ಮಿಕರನ್ನು ನಾವು ಅವಲಂಬಿಸಬೇಕಾಗಿಲ್ಲ. ಸುಲಭದಲ್ಲಿ ಮಾಡೋದು, ಕಾಫಿ ಸ್ವಚ್ಛಗೊಳಿಸುವುದಾಗಲಿ, ಮತ್ತೆ ಪ್ರತಿಯೊಂದು ವಿಷಯಕ್ಕೂ ಕಣೆ ಕೊಚ್ಚಲಿಕ್ಕಾಗಲಿ, ಮತ್ತೆ ಔಷಧಿ ಸಿಂಪಡಣೆ ಎಲ್ಲ ಯಂತ್ರೋಪಕರಣ ಬಂದ ಕಾರಣ ಎರಡು ಮೂರು ಜನ ಕಾರ್ಮಿಕರಿದ್ದರೂ ನಾವೆಲ್ಲ ಸುಧಾರಿಸ್ಕೊಂಡು ಹೋಗ್ಬೋದು. ಹಿಂದಿನಂತೆ 20 ಜನ ಸೇರಿಸ್ಕೊಂಡು ಕಾಫಿ ಹೆರಚು ಅಂಥದ್ದೆಲ್ಲ ಅಷ್ಟು ಶ್ರಮ ವಹಿಸಬೇಕಾಗಿಲ್ಲ. ಈಗೆಲ್ಲ ಯಾಂತ್ರೀಕರಣ ಬಂದ್ಮೇಲೆ ಬಹಳ ಸುಲಭದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಕಳೆ ಕೊಚ್ಚ ಯಂತ್ರಗಳನ್ನ ತೋರಿಸ್ತಾ ಇದ್ರಿ, ಎಷ್ಟಿದಾವೆ, ಯಾವಾಗ್ಲಿಂದ ಬಳಕೆ ಮಾಡ್ಕೊಳ್ತಾ ಇದ್ರಿ, ಹೇಗೆ ಅನುಕೂಲ ಆಗ್ತಾ ಇದೆ ಹೇಳಿ. 3 ಕಳೆ ಕೊಚ್ಚ ಯಂತ್ರ ಇದೆ, ಸುಮಾರು 10 ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಸುಲಭ ಆಗಿದೆ, ಸ್ವಲ್ಪ ನುಡಿತವರು ಬೇಕು, ಅದು ಉಪಯೋಗ ಆಗ್ತಾ ಇದೆ. ಅಂದ್ರೆ ಈಗ ಶುರುವಿಗೆ ಬಹಳ ಕೆಲಸ ಹಿಡಿತದೆ, ಕಾಫಿ ತೋಟ ಸೇರಿದ ಮೇಲೆ ಅಷ್ಟೋಗಿ ಕಳೆ ಕೊಚ್ಚು ಕೆಲಸ ಇರೋದು. ವರ್ಷ ಹೋದಾಗ ಕೆಲಸ ಕಮ್ಮಿ ಆಗುತ್ತಾ ಬರ್ತದೆ. ಕಾಫಿಗೆ ಗಿಡಗಳು ಬೆಳೆದಂಗೆಲ್ಲ ಕಳೆನೂ ಕಡಿಮೆ ಆಗುತ್ತೆ, ಮತ್ತೆ ಕೆಲಸನೂ ಕಡಿಮೆ ಆಗೋದಿದೆ. ಆದ್ರೂ ಅಲ್ಲಲ್ಲಿ ಬೆಳೆಯುವ ಕಳೆಗಳನ್ನ ಕೈಯಿಂದ ಹೊಡೆಯೋದಕ್ಕಿಂತ ಯಂತ್ರಗಳನ್ನ ಉಪಯೋಗಿಸಿಕೊಂಡು ಅದನ್ನ ಹತೋಟಿ ಮಾಡೋದು ಬಹಳ ಒಳ್ಳೇದೆ. ಯಂತ್ರಗಳು ಸಹ ಸುಸ್ಥಿತಿಯಲ್ಲಿ ಇರಬೇಕು. ಅದನ್ನ ಹೇಗೆ ನೀವು ಇಲ್ಲಿ ಸಣ್ಣ ಪುಟ್ಟದನ್ನ ಸರಿಪಡಿಸ್ಕೊಳ್ತೀರಾ ಅಥವಾ ಪೇಟೆಗೆ ತೆಗೆದುಕೊಂಡು ಹೋಗ್ತೀರಾ? ಸಣ್ಣ ಪುಟ್ಟದೆಲ್ಲ ನಾವೇ ಮಾಡ್ತೇವೆ, ನಮಗೆ ನಾವು ಮಾಡ್ಕೊಂಡು ಹೋಗ್ಬೋದು, ದೊಡ್ಡ ಏನಾದ್ರೂ ತೊಂದರೆ ಬರೋದಿಲ್ಲ. ಕಾಳು ಮೆಣಸು ಕಾಳು ಬಿಡಿಸೋ ಯಂತ್ರವನ್ನು ಇಟ್ಕೊಂಡಿದ್ರಿ, ಅದೆಷ್ಟು ವರ್ಷ ಆಯ್ತು ತಂದು? ಅದು 10 ಆಯ್ತು. ಅದು ಬಹಳ ಸ್ವಲ್ಪ ಬಹಳ ಉಪಯೋಗ ಅದು ಕಾಳು ಮೆಣಸು ಬಿಡಿಸೋದು. ಇದು ಮೊದಲಾದ್ರೆ ಕುಯ್ದು ಅದನ್ನು ಕಾಲಲ್ಲಿ ಮೆಟ್ಟೋದು ಬಹಳ ಆರೋಗ್ಯಕ್ಕೂ ತೊಂದರೆ ಆಗ್ತಿತ್ತು. ಇದು ಒಂದು ಗಂಟೆಗೆ ಸಾಧಾರಣ 200-300 ಕೆಜಿ ಅಷ್ಟು ಕಾಳು ಮೆಣಸು ಬಿಡಿಸಬಹುದು. ಮನುಷ್ಯರಾದ್ರೆ ಅದಕ್ಕೊಂದು 10 ಬೇಕಾದ್ರು ಕೇವಲ 1 ಯಂತ್ರದಿಂದಲೇ ನಾವು ಮಾಡಬಹುದು. ಕಾಫಿಯನ್ನ ಶುಚಿ ಮಾಡ್ಲಿಕ್ಕೆ ಯಂತ್ರಗಳನ್ನ ಇಟ್ಕೊಂಡಿದ್ರಿ, ಒಂದು ಬಹಳ ಸುಲಭವಾಗಿ ಬಹಳ ವರ್ಷಗಳಿಂದ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಇನ್ನೊಂದು ಇತ್ತೀಚೆಗೆ ತಂದಿದ್ದು, ಇದ್ರ ಬಗ್ಗೆ ಹೇಳಿ. ಮೊದಲು ಎಲ್ಲ ಅದನ್ನು ಎರಚೋ ಪದ್ಧತಿ ಇತ್ತು ಹಳೆ ಕ್ರಮದಲ್ಲಿ, ಮೊರದಲ್ಲಿ ದೊಡ್ಡ ಕಣದಲ್ಲಿ ಎರಚ್ತಾ ಇದ್ವು. ಅದಕ್ಕೂ ತುಂಬಾ ಶ್ರಮ ಇತ್ತು, ಒಳ್ಳೆ ಗಟ್ಟಿಮುಟ್ಟಾದವರು ಬೇಕಿತ್ತು, ಅದು ಎರಚಿ ಅದನ್ನು ಸ್ವಚ್ಛಗೊಳಿಸಲಿಕ್ಕೆ ಬಹಳ ಕೆಲಸ ಹಿಡಿತಾ ಇತ್ತು. ಕ್ರಮೇಣ ನಾವೇ ಸ್ವಂತ ಇದರಲ್ಲಿ ಒಂದು 2 ಫ್ಯಾನ್ ಮತ್ತೆ ಒಂದು ನೀರಿನ ಬ್ಯಾರಲ್ ಉಪಯೋಗ ಮಾಡಿ ಅದರಲ್ಲಿ ಕಾಫಿ ಕೆಳಗೆ ಬೀಳುವಂತೆ ಮಾಡಿ ಗಾಳಿಯಲ್ಲಿ ಅದನ್ನು ಸ್ವಚ್ಛ ಮಾಡ್ತಾ ಇದ್ವು. 1 ಒಂದು 4-5 ಚೀಲ ಹೀಗೆ ನಾವೇ ಸ್ವಚ್ಛ ಮಾಡ್ತಾ ಇದ್ವು. ಅದು ಕ್ರಮ ಕಾಫಿ ಜಾಸ್ತಿ ಆದಾಗ ಅದಕ್ಕೊಂದು ಹೊಸ ಯಂತ್ರಗಳು ಬಂದಿದೆ, ಅದರಲ್ಲಿ ಬಹಳ ಬೇಗ ಆಗುತ್ತೆ. ವರ್ಕ್ಶಾಪ್ಗಳಲ್ಲೆಲ್ಲ ಸಿಗ್ತದೆ. ಅದು 30,000 ಬೆಲೆ ಇದೆ. ಅದರಲ್ಲಿ 1 ಸಹ ಒಂದು 25 ಚೀಲವನ್ನು ಸ್ವಚ್ಛ ಮಾಡಬಹುದು. ಸಂದರ್ಭಕ್ಕೆ ತಕ್ಕಂತೆ ನಾವು ಯಂತ್ರಗಳನ್ನ ಸಲಕರಣೆಗಳನ್ನ ಉಪಯೋಗಿಸ್ಕೊಳ್ತಾ ಹೋದ್ರೆ ಒಳ್ಳೇದೆ. ಮೊದಲು ಕಾಫಿ ಕಡಿಮೆ ಇತ್ತು, ಈಗ ಹೆಚ್ಚಿಗಾಯ್ತು, ಅದಕ್ಕೆ ತಕ್ಕಂತೆ ನೀವು ಮಾರ್ಪಾಡು ಮಾಡ್ಕೊಂಡಿದ್ರಿ. 1980 ನೀವು ಇಲ್ಲಿಗೆ ಬಂದಾಗ ಬಹಳ ಕಡಿಮೆ ಇತ್ತು ಕಾಫಿ, ಹೇಳ್ತಾ ಇದ್ರು ಒಂದೇ 1 ಚೀಲ ಸಿಗ್ತಾ ಇತ್ತು. ಈಗ ಎಷ್ಟು ಲಭಿಸ್ತಾ ಇದೆ? ಅದೇ, ಅವ್ರು ಶೂನ್ಯದಿಂದಲೇ ಪ್ರಾರಂಭಿಸಿದ್ದು ಕಾಫಿಯನ್ನು. ಈಗ ಸದ್ಯ 500-600 ಚೀಲದವರೆಗೂ ರೋಬಸ್ಟ್ ಕೊಯ್ತಾ ಇದ್ದೇವೆ, 100-200 ಚೀಲ ಅರೇಬಿಯನ್ನು ಕೊಯ್ತಾ ಇದ್ದೇವೆ ಸದ್ಯಕ್ಕೆ. ಕಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, 2 ಕಣಗಳನ್ನ ತೋರಿಸ್ತಾ ಇದ್ರಿ, ತಾಟ್ಪೋಲ್ಗಳನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ರಿ. ಎಷ್ಟೋ ಜನ ಸಿಮೆಂಟ್ ಕಣಗಳನ್ನ ಅಥವಾ ಟೈಲ್ಸ್ ಹಾಕಿ ಕಣಗಳನ್ನ ಮಾಡ್ಕೊಂಡಿರೋದಿದೆ ಕಾಫಿ ಒಣಗಿಸ್ಲಿಕ್ಕೆ, ಕಾಳು ಮೆಣಸು ಒಣಗಿಸ್ಲಿಕ್ಕೆ, ಏನಂತೀರಿ? ಈ ಕಾಫಿ ಕಣ ಮಣ್ಣಿನ ಕಡಿಮೆ ಇದೆ, ಅದರ ಮೇಲೆ ನಾವು ಈ ಕಪ್ಪು ಟರ್ಪಲ್ ಹಾಸಿ ಅದರಲ್ಲೇ ಕಾಫಿ ಒಣಗಿಸೋದು. ನಾವು ಮೊದಲಿಂದಲೂ ಅದೇ ತರ ಮಾಡ್ತಾ ಇದ್ದೆವು. ಈ ಸಿಮೆಂಟ್ ಕಣಕ್ಕಿಂತಲೂ ಇದು ಬಹಳ ಪ್ರಯೋಜನ ಇದೆ. ಸಿಮೆಂಟ್ ಕಣ ಇದ್ದರೂ ಸಹ ಈ ಕಾಫಿ ಕಪ್ಪು ಟರ್ಪಲ್ ಅನ್ನು ಹಾಕಿ ಅದ್ರಲ್ಲಿ ಒಣಗಿಸಿದ್ರೆ ಅದನ್ನು ಮಡಚಲಿಕ್ಕೆ ತೆಗಿಲಿಕ್ಕೆ ಮಳೆ ಬಂದ್ರೂ ಕೂಡಲೇ ಅದನ್ನೆಲ್ಲ ನಾವು ಇದು ಮಾಡಬಹುದು. ಅದು ಬಹಳ ಅನುಕೂಲ ಆಗುತ್ತೆ ಕಪ್ಪು ಟರ್ಪಲು. ಸಿಮೆಂಟ್ ಕಣ ಅಥವಾ ಟೈಲ್ಸ್ ಹಾಕಿ ಕಣ ಮಾಡೋದು ವೆಚ್ಚದಾಯಕ, ಮತ್ತು ಅಲ್ಲಿ ಅನಾನುಕೂಲಗಳು ಏನಂತೀರಿ? ಸಿಮೆಂಟ್ ಕಣಕ್ಕೆ ಮೊದಲೇ ತುಂಬಾ ಅದಕ್ಕೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಮತ್ತೆ ಈ ಕಾಫಿ ವರ್ಷಕ್ಕೆ 1 ಮಾತ್ರ ಕಾಫಿ ಬೆಳೆ, ಆಮೇಲೆ ಏನು ದೊಡ್ಡ ಪ್ರಯೋಜನ ಇಲ್ಲ. ಅದರಲ್ಲಿ ಹುಲ್ಲು ಗಿಲ್ಲು ಬೆಳೆದುಕೊಂಡು ಅದು ಏನು ಪ್ರಯೋಜನ ಕಾಣೋದಿಲ್ಲ. ಇದಾದ್ರೆ ಇದು ಮಣ್ಣಿನ ಕಣದಲ್ಲೇ ಹುಲ್ಲಿನ ಕಣದಲ್ಲಿ ಕಪ್ಪು ಟಾರ್ಪಲ್ ಹಾಸಿದ್ರೆ ಬಹಳ ಅನುಕೂಲ. ಎಷ್ಟು ಟಾರ್ಪಲ್ಗಳಿದಾವೆ? ಮರೊಂದು 50 ಟಾರ್ಪಲ್ಗಳಿದೆ ನಮ್ಮಲ್ಲಿ. ಕೃಷಿ ಇಲಾಖೆ ಅಥವಾ ಕಾಫಿ ಮಂಡಳಿಯಿಂದ ತಗೊಂಬಂದಿದ್ರ ಅಥವಾ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಸಿದ್ರ ಹೇಗೆ? ಕೃಷಿ ಇಲಾಖೆಯವರು ಸ್ವಲ್ಪ ಕೊಡ್ತಾರೆ, ಮತ್ತೆ ನಾವು ಮುಕ್ತ ಮಾರುಕಟ್ಟೆಯಲ್ಲಿ ತಗೊಳ್ತೇವೆ. ನಮ್ಗೆ ಯಾವ್ಯಾವ ಅಳತೆ ಬೇಕಾದಂತೆ ನಾವು ತಗೊಳ್ತೇವೆ. ಎಷ್ಟು ಅಳತೆಯ ತಾಟ್ಪಲ್ಲು ಸೂಕ್ತ ಅಂತ ಹೇಳ್ತೀರಿ ನಿಮ್ಮ ಅನುಭವದ ಪ್ರಕಾರ? 8-6 ಮೀಟರ್ ಬಹಳ ಅನುಕೂಲ. ತುಂಬಾ ದೊಡ್ಡದಾದ್ರೂ ಕಷ್ಟ, ತುಂಬಾ ಚಿಕ್ಕದಾದ್ರೂ ಬಹಳ ಕಷ್ಟ. 8 meter ಉದ್ದ 6 meter ಆಗಲದ್ದೇ ಸಾಧಾರಣ ಹೆಚ್ಚಿಗೆ ಬಹಳ ಉಪಯೋಗ ಬರ್ತದೆ. ಅದು 8 meter 6 meter ಪ್ರಸ್ತುತ ಏನು ಬೆಲೆ ಇದೆ ಅಂತ ಹೇಳ್ತೀರಿ? ಅಂದಾಜು 2,000-3,000 ಇದೆ. ಅದರ ಕ್ವಾಲಿಟಿ ಮೇಲೆ ಹೋಗುತ್ತದೆ. ಸ್ವಲ್ಪ ಒಳ್ಳೆ ಕ್ವಾಲಿಟಿ ಆದ್ರೆ 10 ವರ್ಷದ ಟರ್ಪಲ್ಗಳು ನಮ್ಮ ಬಳಿ ಇನ್ನೂ ಇದೆ. 1 ತಿಂಗಳು ಅಷ್ಟೇ ಕಾಫಿ ಕೆಲಸ. ಆಮೇಲೆ ಚೆನ್ನಾಗಿ ಜೋಪಾನಾಗಿಟ್ಟು ಇಲಿಗಿಲಿ ಕಚ್ಚದಂತೆ ನೋಡ್ಕೊಂಡು ಜಾಗೃತಿಯಲ್ಲಿ ಇಟ್ಟರೆ 10 ವರ್ಷದವರೆಗೂ ನಾವು ಉಪಯೋಗ ಮಾಡ್ತಾ ಇರ್ಬೋದು. ಇಲಿಗಳು ಅಥವಾ ಬೇರೆ ಜೀವಿಗಳು ಬಾಯಿ ಹಾಕಿ ಕಡಿದಂಗೆ ಹೇಗೆ ಜೋಪಾನವಾಗಿ ಇಟ್ಕೊಳ್ತೀರಿ? ಇಲಿಗಳು ಬರೋದ ಸ್ಥಳದಲ್ಲೇ ನೋಡಿ ಜೋಪಾನ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲಿ ಇಲಿಗಳು ಬರೋದಿಲ್ಲ ಅಲ್ಲೇ ನಾವು ಜೋಪಾನ ಇಟ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಅಂದ್ರೆ ನಾವು ಉಪಯೋಗ ಇಲ್ಲಂತ ಆದ್ರೆ ಅದನ್ನು ಬಿಸಿಲಿಗೆಲ್ಲ ತುಂಬಾ ಇಡಬಾರದು, ಚೆನ್ನಾಗಿ ಮಡಿತೀವಿ, ಚೆನ್ನಾಗಿ ಇಟ್ಕೊಳ್ಬೇಕಷ್ಟೇ. ಬಿಸಿಲಿಗೆ ಒಡ್ಬಾರದು, ಹಾಗೆ ಇಲಿಗಳು ಹೆಗ್ಗಣಗಳು ಕಡಿದಂಗೆ ನೋಡ್ಕೊಳ್ಬೇಕು. ಜೊತೆಗೆ ಕಾಫಿ ಅಲ್ದಲ್ಲೇ ಇತರ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋದಿದೆಯಾ? ಮೆಣಸಿಗೆ ಬಹಳ ಉಪಯೋಗ, ಮೆಣಸಿಗೂ ಅಷ್ಟೇ. ಕಾಫಿ ನಮ್ಗೆ ಎಷ್ಟು ಅನುಕೂಲ ಇದೆಯಾ, ಮೆಣಸಿಗೂ ಅಷ್ಟೇ ಉಪಯೋಗ ಇದೆ. 2-3 ದಿನಕ್ಕೆ ಅದರಲ್ಲಿ ಚೆನ್ನಾಗಿ ಒಣಗ್ತದೆ. ಜನನೂ ಕಡಿಮೆ ಸಾಕು, ಹಾಕುವಾಗ ನೋಡ್ಬಿಟ್ಟು ಆಮೇಲೆ ಪ್ರತಿದಿನ ಮಡಚಿ ಆಮೇಲೆ ಬೆಳಗ್ಗೆ ಬಿಸಿಲು ಬಂದ ತಕ್ಷಣ ಅದನ್ನ ತೆರೆದ್ಬಿಟ್ಟು ಹರಡಿ ಮತ್ತೆ ಸಾಯಂಕಾಲ ಮುಚ್ಚಿಬಿಡ್ತೀರೇನೋ ಅಲ್ವಾ? ಹೌದು, ಇದು ಬಹಳ ಸುಲಭದ ಕೆಲಸ. ಈ ಟರ್ಪಲ್ಗಳು ಕಪ್ಪು ಟರ್ಪಲ್ಗಳು ಶಾಖವನ್ನು ಬೇಗ ಇರಿಕೊಳ್ಳುತ್ತೆ, ಬೇಗನೆ ಒಣಗ್ತದೆ. 8 ದಿವಸಕ್ಕೆ ಕಾಫಿ ಒಣಗ್ತದೆ, ಮೆಣಸು 2-3 ದಿನಕ್ಕೆ ಒಣಗ್ತದೆ. ಸಾಯಂಕಾಲ ಮುಚ್ಚಬಹುದು, ಬೆಳಗ್ಗೆ ಬಿಡಿಸಬಹುದು, ಇಬ್ಬರೇ ಸಾಕಾಗುತ್ತೆ. ತುಂಬ ಕಾರ್ಮಿಕರೇನು ಬೇಕಾಗೋದಿಲ್ಲ ಇದಕ್ಕೆ. ಪ್ರತಿದಿನ ನೀವು ಮಡಿಸ್ತಾ ಇರ್ತೀರಾ ಅಥವಾ ಕೊನೆಗೆ 1-2 ದಿನ ಇರುವಾಗ ಮಡಿಸ್ಕೊಳ್ತೀರಾ, ಹೇಗೆ? ಕಾಫಿ ಆದ್ರೆ ಶುರುವಿಗೊಂದು 4-5 ದಿವಸ ಇನ್ನು ಹೆಚ್ಚಿಗೆ ಮುಚ್ಚು ಅಗತ್ಯ ಇಲ್ಲ. 5 ದಿನ ಕಳೆದ ಮೇಲೆ 1 ದಿನ ಮುಚ್ಚಿ ಹಾಗೆ ಬಿಟ್ಟು ಮತ್ತೆ ಮಾರನೇ ದಿನ ಪುನಃ ಬಿಡಿಸಬಹುದು. 2 ಸಲ ಮುಚ್ಚಿ ಬಿಡಿಸಿದ್ರೆ ಒಣಗಿಬಿಡುತ್ತೆ. 8 ದಿವಸಕ್ಕೆ ಸಾಧಾರಣ ಒಣಗ್ತದೆ ಚೆನ್ನಾಗಿ. ರೋಬಸ್ಟ್ ಕಾಫಿ ಅರಬಿ ಆದ್ರೆ ಒಂದು 10-12 ದಿವಸ ಬೇಕಾಗುತ್ತೆ. ಕಪ್ಪು ತಾಟ್ಪಲ್ಗಳೇ ಅನುಕೂಲ. ತಾವು ಹೇಳಿದಂಗೆ ಬಿಸಿಲು ಚೆನ್ನಾಗಿ ಬಡಿಯುತ್ತೆ, ಎಳ್ಕೊಳ್ಳುತ್ತೆ, ಆ ಮೂಲಕ ಕಾಫಿ ಹಣ್ಣು ಬೇಗ ಬೇಗ ಒಣಗುತ್ತೆ, ಪ್ರಯೋಜನಕಾರಿ. ಮತ್ತು ಎಷ್ಟು ದಪ್ಪದ ತಾಟ್ಪಲ್ಗಳು GSM ಅಂತ ಅನ್ಕೊಂಡು ಹೇಳ್ತಾರಲ್ಲ, ಅದು ತರಾವರಿ ಕ್ವಾಲಿಟಿಗಳಿದೆ. ನಾವು ನೋಡಿ ತಗೊಳ್ಬೇಕಾಗ್ತದೆ, ನೋಡಿ ತಗೊಳ್ಳೋದು ಒಳ್ಳೇದು. ಕೆಲವೊಬ್ರು ಬೆಲೆಯನ್ನ ನೋಡ್ಕೊಂಡು ಸ್ವಲ್ಪ ತೆಳುವಾಗಿರೋದನ್ನ ತಗೊಂಡ್ಬಿಡ್ತಾರೆ, ಬೇಗ ಹರಿದ್ ಬಿಡ್ತವೆ. ಒಂದು ಮಧ್ಯಮ ಗಾತ್ರದಲ್ಲಿರೋದು ಅಥವಾ ಗುಣಮಟ್ಟದ ನೋಡ್ಕೊಂಡು ತೆಗೆದುಕೊಳ್ಳೋದು ಒಳ್ಳೇದಂತ ಹೇಳ್ತಾ ಇದೀರಿ ಅಲ್ವಾ? ಹೌದು, ಈ ISI ಗುಣಮಟ್ಟದೇ ಸಿಗ್ತದೆ. ISI ಗುಣಮಟ್ಟದ ಸ್ವರ್ಣದ ಉತ್ತಮ ಕ್ವಾಲಿಟಿ ತಗೊಂಡ್ರೆ 10 ವರ್ಷಕ್ಕೂ ನಾವು ಉಪಯೋಗಿಸಬಹುದು. ಚೆನ್ನಾಗಿ ಇಟ್ಕೊಂಡ್ರೆ 10 ವರ್ಷದವರೆಗೆ ಏನು ತೊಂದರೆ ಇಲ್ಲ. ಕಣದ ಬಳಕೆ ಆದ್ಮೇಲೆ ಅಲ್ಲೇನು ಕೆಲಸ ಮಾಡ್ಕೊಳ್ತೀರಿ? ಕಣದಲ್ಲಿ ಮತ್ತೆ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ, ಹುಲ್ಲುಗಿಲ್ಲಿ ಬೆಳೀತಾ ಇರ್ತದೆ. ದನಗಳಿದ್ರೆ ದನ ಮೇಯಿಸಬಹುದು ಅಷ್ಟೇ ಹೊರತು ಬೇರೆ ಯಾವುದಕ್ಕೂ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಣ್ಣ ಪುಟ್ಟ ತರಕಾರಿಗಳನ್ನ ಬೆಳಿಲಿಕ್ಕೆ ಹೋದ್ರೆ ಮತ್ತೆ ಅದನ್ನ ಸಮತಟ್ಟ ಮಾಡೋ ಕೆಲಸ ಆಗ್ತದೆ, ಹಾಗಾಗಿ ಹಾಗೆ ಬಿಟ್ಬಿಡ್ತೀರೇನಲ್ವ? ಹಾಗೆ ಬಿಟ್ಬಿಡ್ತೇವೆ. ದನಗಳನ್ನು ಮೇಯಿಸಬಹುದು ಅಷ್ಟೇ ಹುಲ್ಲುಗಿಲ್ಲು ಬಂದ್ರೆ. ಮತ್ತೆ ಈಗ ಕಾಫಿ ಒಣಗಿಸೋ ಸಮಯದಲ್ಲಿ ಈ ಕಳೆ ಕೊಚ್ಚು ಅಂತದಲ್ಲಿ ಒಂದು ಬಾರಿ ಅದನ್ನು ಚೆನ್ನಾಗಿ ಕಳೆ ತೆಗೆದ್ಬಿಟ್ರೆ ಅದರ ಮೇಲೆ ತರ್ಪಲ್ ನೇರವಾಗಿ ಹಾಸಬಹುದು. ಕಳೆ ಕೊಚ್ಚೋ ಯಂತ್ರ ಸಖತ್ತಾಗಿ ಎಲ್ಲಾ ಕಳೆಗಳನ್ನ ಬಗ್ಗೆ ಬಡದ್ಬಿಡುತ್ತೆ, ಅಲ್ಲೇನು ಮೋಟು ಗೀಟು ಏನು ಉಳಿಯೋದಿಲ್ಲ ಅಲ್ವಾ? ಹೌದೌದು, ಎಲ್ಲ ಗುತ್ತಿ ಗಿತ್ತಿಗಳು ಎಲ್ಲ ಹೋಗ್ಬಿಡ್ತದೆ, ಅದರ ಮೇಲೆ ಟಾರ್ಪಲ್ ಅನ್ನು ಹಾಸ್ಬಿಡ್ಬಹುದು. ಎರಡು ಕಡೆಗೆ ನೀವು ಕಣ ಮಾಡಿರೋದನ್ನ ನೋಡ್ತಾ ಇದ್ವಿ, ಅಲ್ಲಿ ಕಪ್ಪು ಶೇಡ್ ನೆಟ್ ಅನ್ನು ಬಳಕೆ ಮಾಡಿದ್ರಿ, ಅದನ್ನು ಉಪಯೋಗಿಸ್ಕೊಳ್ಬಹುದು ಅಥವಾ ಅದರಿಂದ ಏನು ಅನುಕೂಲ ಅನನುಕೂಲ? ಶೇಡ್ ನೆಟ್ ಅಲ್ಲಿ ಉಪಯೋಗಿಸಬಹುದು, ಆದ್ರೆ ಶೀತ ಮಳೆ ಏನಾದ್ರೂ ಇದ್ರೆ ಮಾತ್ರ ಗದ್ದಲು ಬರೋ ಸ್ವಲ್ಪ ಅಪಾಯ ಜಾಸ್ತಿ. ಮಳೆ ಗಿಡ ಇಲ್ಲದಿದ್ರೆ ಶೇಡ್ ನೆಟ್ ಪ್ರಯೋಜನವೇ, ಅಂದ್ರೆ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಆಗುತ್ತೆ. ಇದರ ಟರ್ಪಲ್ ಏನಾದ್ರೂ ಸ್ವಲ್ಪ ಬೆಲೆ ಜಾಸ್ತಿ, ಶೇಡ್ ನೆಟ್ಗೆ ಸ್ವಲ್ಪ ಬೆಲೆ ಕಮ್ಮಿ ಇರ್ತದೆ. ಆದ್ರೂ ತುಂಬಾ ಬಾಳಿಕೆ ಬರೋದಿಲ್ಲ, ಗದ್ದಲುಗಳು ಜಾಸ್ತಿ ಅದಕ್ಕೆ. ಅನುಕೂಲ ಅನಾನುಕೂಲಗಳನ್ನ ಗಮನಿಸ್ತಾ ಇರ್ಬೇಕು, ಚರ್ಚೆ ಆದ್ರೆ ಒಳ್ಳೇದೆ. ರೈತರು ಶ್ರಮ ಆಳು ಸಿಗೋದಿಲ್ಲ, ಆಮೇಲೆ ಕಷ್ಟ ಆಗ್ತದೆ ಅನ್ನೋ ಆಲೋಚನೆಗಳನ್ನ ಇಟ್ಕೊಂಡಲ್ಲನೆ ಎಲ್ಲೆಲ್ಲಿ ಏನೇನು ತೊಂದರೆಗಳು ಬರ್ತಾವನ್ನೆಲ್ಲ ಪರಿಹರಿಸಲಿಕ್ಕೆ ನಾವು ಜಾಣತನಗಳನ್ನ ಬಳಕೆ ಮಾಡಿಕೊಂಡಷ್ಟು ಒಳ್ಳೇದೆ. ರೋಬಸ್ಟ ಮತ್ತು ಅರೇಬಿಕ ಕಣದಲ್ಲಿ ಒಣಗಿಸಿರೋದನ್ನ ನೋಡ್ತಾ ಇದ್ವಿ. ಸಾಮಾನ್ಯವಾಗಿ ಹೇಳೋದು ಹಣ್ಣಾದಾಗ ಕಟಾವು ಮಾಡಿದ್ರೆ ಒಳ್ಳೆ ತೂಕ ಬರುತ್ತೆ ಮತ್ತೆ ಪ್ರಯೋಜನ ಅಂತ. ಆದ್ರೆ ಬಹಳಷ್ಟು ಕೃಷಿಕರು ಕಾಫಿ ಬೆಳೆಗಾರರು 60-70% ಹಣ್ಣಾದ ಮೇಲೆ ಎಲ್ಲದನ್ನು ಕಾಯಿ ಸಮೇತ ತೆಗೆದ್ಬಿಡ್ತಾರೆ. ನೀವೆಲ್ಲ ಹೇಗೆ ಮಾಡ್ತೀರಿ? ನಾವಿಲ್ಲಿ ಉಂಡೆ ಕಾಫಿಯನ್ನೇ ಕೊಡೋ ಕಾರಣ ಕಾಫಿ ಕುಯ್ತಾ ಇರುವಾಗ 60-70% ಹಣ್ಣಾದ್ರೆ ಪ್ರತಿ ಗಿಡವನ್ನು ಪೂರ್ತಿ ಕುಯ್ತೇವೆ. ಈಗ ಪೂರ್ತಿ ಹಣ್ಣಾಗೋರೇಕಾದ್ರೆ ಅದು ಮಳೆಗಳೇ ಬಂದ್ರೆ ಉದುರಿ ಹೋಗೋ ಸಂಭವ ಜಾಸ್ತಿ. ಅದಕ್ಕೆ ಒಂದು 60% ಮೇಲೆ ಹಣ್ಣಾದ್ರೆ ಪೂರ್ತಿ ಗಿಡವನ್ನು ನಾವು ಕುಯ್ತಾ ಬರ್ತವೆ. ನೀವೇನು ಬೆಳೆ ಮಾಡಕ್ ಹೋಗಿಲ್ಲ? ಇಲ್ಲ, ಪಾರ್ಚ್ಮೆಂಟ್ ಎಲ್ಲ ಮಾಡೋ ಸೌಕರ್ಯ ಇಲ್ಲ, ಉಂಡೆ ಕಾಫಿಯನ್ನೇ ಮಾಡ್ತಾ ಇದ್ದೇವೆ. ಕೊಡಗಿನಲ್ಲಿ ಕೆಲವೊಬ್ರು ಬೆಳೆಯನ್ನು ಮಾಡಿ ಲಾಭ ಚೆನ್ನಾಗಿ ಸಿಗುತ್ತೆ ಮತ್ತೆ ಅನುಕೂಲ ಅಂತ ಹೇಳ್ತಾರೆ, ನಿಮ್ಗೆ ಆ ಆಲೋಚನೆ ಬರಲಿಲ್ವಾ ಅಥವಾ ಇದೇ ಸಾಕು ನಮ್ಮ ಮಟ್ಟದಲ್ಲಿ ಅಂತ ಹೇಳ್ತೀರಾ? ಇದೇ ಸಾಕು, ನಮ್ಮ ಮಟ್ಟದಲ್ಲಿ ಇದ್ದೇವೆ. ಅದನ್ನು ಬೆಳೆ ಮಾಡ್ಬೇಕಿದ್ರೆ ಪುನಃ ಮಿಲ್ಲಿಗೆ ತಗೊಂಡೋಗಿ ಹಲ್ಲರ್ ಇದು ಬೇಕು. ಬೇಳೆಯನ್ನು ಖರೀದಿಸೋರು ಕಡಿಮೆ, ವ್ಯಾಪಾರಸ್ಥರೆಲ್ಲ ಉಂಡೆಯನ್ನೇ ಖರೀದಿಸುವುದು ಜಾಸ್ತಿ. ಪಲ್ಪಿಂಗ್ ಯೂನಿಟ್ ಇಟ್ಕೊಂಡು ಪಾರ್ಚ್ಮೆಂಟ್ ಮಾಡ್ತಾರಲ್ಲ, ಆತರ ಎಷ್ಟೋ ಕಡೆಗೆ ಚೆನ್ನಾಗಿದೆ, ಒಳ್ಳೆ ಕೆಲಸ ಅನ್ನೋದಿದೆ. ಅಂದ್ರೆ ಇಲ್ಲಿ ಅಷ್ಟು ನಾವು ಪ್ರಯತ್ನ ಪಟ್ಟಿಲ್ಲ, ವಿಷಯವಾಗಿ ಉಂಡೆನೆ ತೆಗೆದು ನಾವು ಸ್ಟೋರ್ ಮಾಡ್ಲಿಕ್ಕೂ ಅನುಕೂಲ ಇದೆ. ಉಂಡೆ ಕಾಫಿಗೆ ಅಂತ ಸಮಸ್ಯೆ ಇಲ್ವಾ ದಾಸ್ತಾನು ಮಾಡ್ಲಿಕ್ಕೆ ಮತ್ತೆ ಇನ್ನು ಬೇರೆ ವಿಚಾರಗಳಲ್ಲಿ? ಉಂಡೆ ಕಾಫಿ ಮಟ್ಟಿಗೆ ದಾಸ್ತಾನು ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಬೇಳೆನು ದಾಸ್ತಾನು ಮಾಡ್ಲಿಕ್ಕೆ ಬಹಳ ಕಷ್ಟ. ಇಲ್ಲಿ ಮಳೆ ಜಾಸ್ತಿ ಇರೋದು, ಭೂಷಣ ಬರುವುದು, ಅದರ ಗುಣಮಟ್ಟ ಹಾಳಾಗುವುದೆಲ್ಲ ನಮಗೆ ತೊಂದರೆ. ಉಂಡೆ ಕಾಫಿ ಆದ್ರೆ ಏನು ಅದರ ಗುಣಮಟ್ಟ ಏನು ಹಾಳಾಗುವುದಿಲ್ಲ. ಓಹೋ, ಅಂದ್ರೆ ಬೇಳೆನ ಆರು ತಿಂಗಳು ವರ್ಷ ಆದ್ಮೇಲೆ ಮಾರಾಟ ಮಾಡಕ್ ಕಷ್ಟ ಆಗ್ತದೆ, ಬೂಜ್ ಬಂದ ಹಾಳಾಗ್ಬಿಡ್ಬೋದು ಅನ್ನೋ ಒಂದು ಆತಂಕ ನಿಮ್ಮಲ್ಲಿದೆ. ಹೌದು, ಈ ಉಂಡೆ ಕಾಫಿನ ಒಂದು ಆರು ತಿಂಗಳು ಎಷ್ಟು ಸಮಯ ನಾವು ಏನು ಅದ್ರ ಗುಣಮಟ್ಟ ಹಾಳಾಗುವುದಿಲ್ಲ. ಕಣದಲ್ಲಿ ನೋಡ್ತಾ ಇದ್ವಿ ಅರೇಬಿಕಾ ಕಾಫಿಯ ಜೊತೆಗೆ ಕಡ್ಡಿ ಕಸ ರೋಬಸ್ಟಕ್ಕಿಂತ ಹೆಚ್ಚಿಗೆ ಸೇರ್ಕೊಳ್ಳುತ್ತಲ್ವಾ? ಹೌದು, ಅರೇಬಿಯಲ್ಲಿ ಕಸ ಕಡ್ಡಿಗಳು ಜಾಸ್ತಿ, ಅದನ್ನು ಸ್ವಚ್ಛ ಮಾಡ್ಲಿಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇಡ್ತದೆ ಅಂತ ಅಷ್ಟೇ. ಈ ಸಾರಿ ಅರೇಬಿಕಾ ಬೆಳೆಗೆ ಒಳ್ಳೆ ಬೆಲೆ, ಹಾಗೆ ಅರೇಬಿಕಾ ಉಂಡೆ ಕಾಫಿಗೂ ರೋಬಸ್ಟಕ್ಕಿಂತ ಚೆನ್ನಾಗಿದೆ ಬೆಲೆ ಅಲ್ವಾ? ಹೌದು, ಈ ವರ್ಷ ಉಂಡೆ ಕಾಫಿಗೆ 6,000-6,500 ಎಲ್ಲ ದಿನಕ್ಕೊಂದು ಬೆಲೆ ಬರ್ತಾ ಇದೆ. ಎಷ್ಟೋ ಜನ ಅರೇಬಿಕಾ ಬೇಡ ಏನೆಲ್ಲ ಸಮಸ್ಯೆ ಅಂತ ಅನ್ಕೊಂಡು ಕೈ ಬಿಟ್ಟಿರೋದಿದೆ, ಅಥವಾ ಬೇಡ ಅಂತ ಅನ್ಕೊಂಡು ಮುಟ್ಟೆ ಇಲ್ಲ, ರೋಬಸ್ಟ ಒಳ್ಳೇದು ಸುಲಭದ್ದು ಅಂತ ಅನ್ಕೊಂಡು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಏನಂತೀರಿ? ಅರೇಬಿಕಾ ಶುರುವಿಗೆ ಸ್ವಲ್ಪ ಮಾಡಬಹುದು ಹೊರತು ರೋಬಸ್ಟ್ ಸೇರಿದ ನಂತರ ಅದರ ಮಧ್ಯದಲ್ಲಿ ಆಗುವುದಿಲ್ಲ. ಅರಬಿ ಪ್ರತ್ಯೇಕ ಮಾಡ್ಲಿಕ್ಕೆ ಹೋದ್ರು ಈಗ ಅದಕ್ಕೆಲ್ಲ ಬೋರ್ಲು ವಿಪರೀತ, ಆ ಕಾರಣ ಹೆಚ್ಚಿಗೆ ಅದು ಲಾಭದಾಯಕ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರೋಬಸ್ಟ್ ಮಾಡುವಾಗ ಅದ್ರ ಜೊತೆ ಇದು ಅಂತರ್ ಬೆಳೆಯಾಗಿ ಬೆಳೆಯಬಹುದು ಅಷ್ಟೇ. ಒಟ್ಟಾರೆ ನಿಮ್ಮ ಕೃಷಿ ಬದುಕು ಹೇಗೆ ಅನಿಸುತ್ತೆ? 1980 ನೀವು ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದೀರಿ, ನಿಮ್ಮ ಮನೆಯವರು ಮಕ್ಕಳು ಎಲ್ಲರೂ ಭಾಗಿಯಾಗಿದ್ದಾರೆ, ಆಳು ಕಾಳುಗಳನ್ನು ಉಪಯೋಗಿಸಿಕೊಂಡಿದ್ದೀರಿ, ನಿಮ್ಮ ಬೆಳವಣಿಗೆಯನ್ನು ನೋಡಿದರೆ ಸಮಸ್ಯೆಗಳ ಮಧ್ಯದಲ್ಲೂ ಏನಂತೀರಿ? ಕೃಷಿ ಅಂತ ಹೇಳಿದ್ರೆ ಲಾಭನಷ್ಟೇ ಇದ್ದದೆ, ಬೆಳೆಯೂ ಬೆಲೆಯು ಹೆಚ್ಚು ಕಮ್ಮಿ ಏರುಪೇರು ಆಗ್ತಾ ಇರ್ತದೆ. ಐಷಾರಾಮಿಗೆ ಜೀವನ ನಡೆಸಿದ್ರು ಏನೋ ನೆಮ್ಮದಿಯಲ್ಲಿ ಜೀವನ ನಡೆಸಬಹುದು. ದೊಡ್ಡ ಮಟ್ಟಿನ ಲಾಭ ಇಲ್ಲದ್ರು 100%-70% ಖರ್ಚು ವೆಚ್ಚ ಹೋಗುತ್ತೆ, ಒಂದು 30% ಆದರೂ ಉಳಿತಾಯ ಆಗಬಹುದು ಅಂತ ನಮಗೆ ನಂಬಿಕೆ ಇದೆ. ಮನೆಯವರು ಚೆನ್ನಾಗಿ ತೊಡಸ್ಕೊಂಡ್ರಂತೂ ಇನ್ನೂ ಒಳ್ಳೇದೆ, ಮನೆಯಲ್ಲಿ ದುಡಿಯೋ ಜನ ಇದ್ರೆ ಇನ್ನೂ ಉಳಿತಾಯ ಆಗ್ತದೆ. ಅವಲಂಬನೆ ಆದಷ್ಟು ಖರ್ಚುಗಳು ಹೆಚ್ಚಿಗೆನೆ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಅವಲಂಬನೆ ಹೆಚ್ಚಿಗೆ ಆಗಿದೆ, ಖರ್ಚುಗಳು ಸಹಜವಾಗಿ ಅಧಿಕವಾಗ್ತವೆ, ಹಾಗಾಗಿ ಉಳಿತಾಯ ಕಮ್ಮಿನೆ ಕೃಷಿಯಲ್ಲಿ. ಕಿತ್ತಳೆ ಈ ಹಿಂದೆ ಚೆನ್ನಾಗಿ ಬರ್ತಾ ಇತ್ತು, ಈಗ ಅಷ್ಟೊಂದು ಇಳುವರಿ ಸಿಗ್ತಾ ಇಲ್ಲ, ಅಷ್ಟೇ ಕಷ್ಟ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರಿ. 1,000 ಕಿತ್ತಳೆ ಮರಗಳು ಇತ್ತು, ಚೆನ್ನಾಗಿ ಬರ್ತಾ ಇದ್ದು, ವಾರ್ಷಿಕವಾಗಿ 1.5 ಲಕ್ಷ ನಮಗೆ ಕಿತ್ತಳೆ ಗುತ್ತಿಗೆ ಕೊಡ್ತಾ ಇದ್ದು ಸಿಗ್ತಾ ಇತ್ತು. ಈಗ 2-3 ವರ್ಷದಿಂದ ಹವಾಮಾನ ವೈಪರೀತ್ಯದಿಂದ ತುಂಬಾ ಬೆಳೆಯೂ ಕಡಿಮೆ ಆಗಿದೆ, ಮರಗಳಿಗೂ ಈಗಿನ ಕೆಲವು ನಂಜಾಣು ರೋಗಗಳು ಬಾಧಿಸ್ತಾ ಇದೆ. ಆದರೂ ಕೆಲವು ಸಮಯ ಸಿಗ್ತದೆ, ಅದೆಲ್ಲ ಅಂತರ್ ಬೆಳೆಯಾಗೆ ಬಂದರೆ ಬರ್ತದೆ ಹೋದರೆ ಹೋಗ್ತದೆ, ಅದನ್ನೇ ಪೂರ್ತಿ ನಂಬಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನಿಜ, ಒಟ್ಟಾರೆ ಕಾಫಿ ತೋಟದಲ್ಲಿ 3-4 ಬೆಳೆಗಳನ್ನ ಇಟ್ಕೊಂಡ್ರೆ ಒಳ್ಳೇದೆ, ಒಂದಲ್ಲ ಇನ್ನೊಂದ್ರಿಂದ ಉತ್ತಮವಾದ ಬೆಲೆ ಸಿಗೋದಿದೆ, ಅಥವಾ ಏನಾದ್ರೂ ವ್ಯತ್ಯಾಸ ಆದ್ರೆ ಒಂದು ಬೆಳೆಯಿಂದ ವರಮಾನನು ಲಭಿಸೋದಿದೆ. ಕಾಫಿ, ಕಾಳುಮೆಣಸು, ಕಿತ್ತಳೆ, ಪಣಪುಳಿ, ಬಟರ್ಫ್ರೂಟ್, ಈ ತರ ಎಷ್ಟೋ ಕಡೆಗೆ ವರಮಾನಕ್ಕೂ ಮರಗಿಡಗಳನ್ನ ಅಥವಾ ಫಲ ಕೊಡುವ ವೃಕ್ಷಗಳನ್ನ ಬೆಳೆಸಿರೋದಿದೆ. ಪಣಪುಳಿನು ನಿಮ್ಮಲ್ಲಿ ಸ್ವಲ್ಪ ಮಟ್ಟಿನ ವರಮಾನವನ್ನು ಕೊಡ್ತಾ ಇದೆಯಲ್ವಾ? ಪಣಪುಳಿ ಒಂದು 5-6 ಮರಗಳಿದೆ, ಕೆಲಸ ಜಾಸ್ತಿ ಆದರೂ ಉಪ ಬೆಳೆಯಾಗಿ ಅದನ್ನು ಬೆಳಿಬಹುದು ಅಂತ ಅಷ್ಟೇ. ಕೆಲಸ ಮಾಡಿದಷ್ಟು ಕೃಷಿಯಲ್ಲಿ ಸಾಕಷ್ಟು ಅವಕಾಶಗಳಿದಾವೆ, ಮಾಡ್ತಾ ಹೋಗ್ಬೇಕು. ಕೆಲವೊಬ್ರು 1-2-3-4 ಎಕರೆಯಲ್ಲಿ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡೋದಿದೆ, ಕೈ ತುಂಬಾ ಕೆಲಸ ಮಾಡಿ ಒಳ್ಳೆ ಉಳಿತಾಯವನ್ನು ಮಾಡಿರೋದಿದೆ. ರಾಮರಾವ್ ಅವರೇ, ನಿಮ್ಮ ಕೃಷಿ ಅನುಭವಗಳನ್ನ ಹಂಚಿಕೊಂಡ್ರಿ. ಕಾಫಿ, ಕಾಳುಮೆಣಸು ಈ ಬೆಳೆಗಳಲ್ಲಿ ಹೇಗೆ ಸಾಗಿದಿರಿ? ಹಾಗೆ ವಿಶೇಷವಾಗಿ ನಮಗೆ ಇಷ್ಟವಾದದ್ದು ಸಿಮೆಂಟ್ ಕಣ ಮಾಡದಲ್ಲೇ ಕಪ್ಪು ತಾಟ್ಪಾಲ್ಗಳನ್ನ ಚೆನ್ನಾಗಿ ಉಪಯೋಗಿಸಿಕೊಂಡು ಆ ಮೂಲಕ ಹಣವನ್ನು ಉಳಿತಾಯ ಮಾಡಿದರೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಕೆಳಗರೆ ಮಡಿಕೇರಿ ತಾಲೂಕು 1ನೇ ಮೊಣ್ಣಂಗೇರಿಯ MS ರಾಮರಾವ್ ಅವರ ಕೃಷಿ ಅನುಭವಗಳನ್ನು ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 944-944-0-20-37 944-944-0-20-37 ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ.

ಪೊಲೀಸ್ ಠಾಣಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ಎಂಸಿ ಶ್ರೀಧರವ್ಕೆ ಸುಂಟಿಕೊಪ್ಪ ಠಾಣೆನ ಅಪರಾಧ ವಿಭಾಗದ ಪಿಎಸ್ಐ ಸ್ವಾಮಿ ಅವು ಹೂಗುಚ್ಚ ಕೊಟ್ಟು ಸ್ವಾಗತಿಸಿದರು. ಸೋಮರ್ಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಫೆಬ್ರವರಿ 11ರಂದು ಗೌಡಳ್ಳಿನ ಬಿಜಿಷ್ ಆಟದ ಬಾಣಿಲಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಲು ಸೋಮರ್ಪೇಟೆ ತಾಲೂಕು ಸುತ್ತಿನ ಸಾಂಸ್ಕೃತಿಕ ಕಲಾ ತಂಡಗಳನ್ನ ತಮ್ಮ ಪ್ರದರ್ಶನಕ್ಕಾಗಿ ಆಹ್ವಾನಿಸಲು ಹೊಸ ಪ್ರತಿಭೆ ಮತ್ತೆ ವಿದ್ಯಾರ್ಥಿಗಳಿಗೆ ಆದ್ಯತೆ ಕೊಟ್ಟವೆ. ಸಾಂಸ್ಕೃತಿಕ ತಂಡಗಳ ಆಯ್ಕೆ ಸಮಿತಿನ ತೀರ್ಮಾನ ಕಡೆದಾಗಿದ್ದು ತಂಡಗ ತಮ್ಮ ವಿವರಗಳನ್ನ ಫೆಬ್ರವರಿ 4ರೊಳಗೆ ತಲುಪಿಸಕು. ಹೆಚ್ಚಿನ ವಿವರಕ್ಕೆ ಸಾಂಸ್ಕೃತಿಕ ಸಮಿತಿಯ ತಾಲೂಕು ಅಧ್ಯಕ್ಷ ಎಸ್ಟಿ ವಿಜಿತ್ ಅವನ್ನ ಸಂಪರ್ಕಿಸಕು. ರಥಸಪ್ತಮಿ ಪ್ರಯುಕ್ತ ಮಡಿಕೇರಿನ ಹಾಕಿ ಟರ್ಫ್ ಆಟದ ಬಾಣಿಲಿ ನಗರದ 190 ಯೋಗ ಬಂಧುಗ ಸಾಮೂಹಿಕ 108 ಸೂರ್ಯ ನಮಸ್ಕಾರದಲ್ಲಿ ಭಾಗವಹಿಸಿದರು. ಜಿಲ್ಲಾಧಿಕಾರಿಗಳ ಪತ್ನಿ ರೂಪಶ್ರೀ ಸತೀಶ್, ಶಕ್ತಿ ಪ್ರಧಾನ ಸಂಪಾದಕರಾದ ಜಿ ರಾಜೇಂದ್ರ, ಹಂಗೆ ಜಿಲ್ಲಾ ಆಯುಷ್ ಅಧಿಕಾರಿ ರೇಣುಕಾದೇವಿಯವರಿಂದ ಸೂರ್ಯನಾರಾಯಣ ದೇವರಿಗೆ ಪುಷ್ಪಾರ್ಚನೆ ಮಾಡುವುದರೊಟ್ಟಿಗೆ 108 ಸೂರ್ಯ ನಮಸ್ಕಾರ ಶುರುವಾಯಿತು. ರಾಫೆಲ್ಸ್ ಇಂಟರ್ನ್ಯಾಷನಲ್ ಪಿಯು ಕಾಲೇಜ್ ಹಂಗೆ ಶಾಲೆ ಇವರ ಕೂಡುಕೂಟಲ್ಲಿ ಕೊಡಂಗೇರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಫೆಬ್ರವರಿ 23ರವರೆಗೆ ನಡೆದಿದ್ದ ಆಯೋಜಕರು ತಿಳಿಸಲು. ಕಳೆದ 13 ವರ್ಷಗಳಿಂದ ಕೊಡಂಗೇರಿ ಗ್ರಾಮಸ್ಥರು ಒಂದುಗೂಡಿಸುವ ಸಲುವಾಗಿ ಕೊಡಂಗೇರಿಯಲ್ಲಿ ಗ್ರಾಮಸ್ಥರಿಗೆ ಕ್ರಿಕೆಟ್ ಪಂದ್ಯಾಟನ ಆಯೋಜನೆ ಮಾಡುತ್ತಿದ್ದು 14ನೇ ವರ್ಷದ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಲ್ಲಿ ಕೊಡಗು ಜಿಲ್ಲೆನ ಯುವ ಸಾಧಕರಿಗೆ ಸನ್ಮಾನ, ಡ್ರಗ್ಸ್ ಮುಕ್ತ ಕೊಡಗು ಹಂಗೆ ಸ್ವಚ್ಛತಾ ಕಾರ್ಯಕ್ರಮ ಆಯೋಜನೆ ಮಾಡಲು. ಮೈಸೂರಿನಲ್ಲಿ ನಡೆದ ಒಕಿನೋವಾ ಶಿಬೋರಿಯಾ ಕರಾಟೆ ಡೂ ಆಫ್ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಮಬುನಿ ಡ ಹಾ ಶಿತಿಯೋರೋ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಡೆದ 29ನೇ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ನಾಪೊಕ್ಲು ಅಂಕುರ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಾದ ಮೂವೇರ ಅನ್ಮುಲ್ ದೇವಯ್ಯ ಸ್ಥಾನನ ಪಡ್ಕೊಂಡಳು. ಕುಶಾಲನಗರ ನೆಹರು ಬಡಾವಣೆಯ ಶ್ರೀ ಬಲಮುರಿ ಸಿದ್ದಿ ವಿನಾಯಕ ದೇವಸ್ಥಾನದ 25ನೇ ವಾರ್ಷಿಕೋತ್ಸವ ತಾರೀಕು 31ರಿಂದ 2 ದಿನಗಳವರೆಗೆ ನಡೆದಿದೆ. ತಾರೀಕು 31ರಂದು ಪೂಜಾ ಕಾರ್ಯಕ್ರಮ ನಡೆಯಲಿದ್ದು ಸಾಯಂಕಾಲ 7 ಗಂಟೆಗೆ ಸಾಂಸ್ಕೃತಿಕ ಜಂಬರ ನಡೆದಿದೆ. ಫೆಬ್ರವರಿ 1ರಂದು ಶ್ರೀ ಬಲಮುರಿ ಸಿದ್ದಿ ವಿನಾಯಕ ಸ್ವಾಮಿ ಪೂಜಾ ಮಹೋತ್ಸವ, ಮಹಾಮಂಗಳಾರತಿ, ಅನ್ನಪ್ರಸಾದ ವಿನಿಯೋಗ ಮತ್ತು ಸಾಯಂಕಾಲ ಉತ್ಸವ ಮೂರ್ತಿನ ಮೆರವಣಿಗೆ ನಡೆದಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ ಕೊಡಗು ಜಿಲ್ಲೆ ಹಂಗೆ ಸಮಾಜಶಾಸ್ತ್ರ ವಿಭಾಗ ಮತ್ತು ಆಂತರಿಕ ಗುಣಮಟ್ಟದ ಭರವಸೆ ಕೋಶ ಇವರ ಕೂಡುಕೂಟಲ್ಲಿ ಕಾರ್ಲ್ ಮಾರ್ಕ್ಸ್ನ ಆರ್ಥಿಕ ಚಿಂತನೆಗಳು 2022-23 ತೇಳುವ ವಿಷಯದ ಬಗ್ಗೆ ತಾರೀಕು 31/1/2023 ಸೋಮವಾರ ಬೆಳಗ್ಗೆ 10ವರೆಗೆ ಕಾಲೇಜಿನ ಸಭಾವಾಡಿಯಲ್ಲಿ ಡಾ ನಿರ್ಮಲಾ ಕೆಡಿ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಡಿಕೇರಿ ತಾಲೂಕಿನ ಕುಂದಚೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿನ ಕೋಪಟ್ಟಿ ಸೇತುವೆನ ಉದ್ಘಾಟನೆಯನ್ನು ವಿರಾಜಪೇಟೆ ಕ್ಷೇತ್ರದ ಶಾಸಕ ಕೆಜಿ ಬೋಪಯ್ಯ ಅವು ಮಾಡಿದು. ಕಳೆದ 15 ವರ್ಷದಿಂದ ದೊಡ್ಡ ಹೊಳೆಯನ್ನು ದಾಟಿಕೆ ಗ್ರಾಮಸ್ಥರು ಪಡೆದಿದ್ದ ಹರಸಾಹಸದ ಕುರಿತು 2022ರ ಜೂನ್ ತಿಂಗಳಲ್ಲಿ ಪತ್ರಿಕಾ ವರದಿ ಆಗಿತ್ತು. ಇದರ ಫಲಶ್ರುತಿಯಾಗಿ ಲೋಕೋಪಯೋಗಿ ಇಲಾಖೆ ₹35 ಲಕ್ಷ ಖರ್ಚಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿತ್ತು. ಇದೇ ಸಮಯದಲ್ಲಿ ಮಾತನಾಡಿದ ಶಾಸಕ ಕೆಜಿ ಬೋಪಯ್ಯ ಅವು ಗ್ರಾಮೀಣ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಭರವಸೆ ಕೊಟ್ಟು ಗ್ರಾಮಸ್ಥರು ಬೇರೆ ಬೇರೆ ಬೇಡಿಕೆ ಈಗ ಈಡೇರಿಟ್ಟು ಮಳೆಗಾಲದಲ್ಲಿ ಈ ಭಾಗದ ಜನ ಸಂಪರ್ಕ ಕಳ್ಕೊಂಡು ತೊಂದರೆ ಎದುರಿಸುತ್ತಿದ್ದು ಇದೀಗ ಹೊಸ ಸೇತುವೆ ನಿರ್ಮಾಣದ ಮೂಲಕ ಸಮಸ್ಯೆ ಪರಿಹಾರ ಆಗುತ್ತು. ಆದರೆ ಕೆಲ ರಸ್ತೆಗೆ ಹದಗೆಟ್ಟಿದ್ದು ಕಾಂಕ್ರೀಟ್ ರೋಡ್ ಅಗತ್ಯ ಉಂಟು. ಅಲ್ಲದೆ ಇಲ್ಲಿನ ಮತ್ತೊಂದು ಸೇತುವೆ ಸಂಪೂರ್ಣ ಹಾಳಾಗಿದ್ದು ಮುಂದಿನ ದಿನದಲ್ಲಿ ಹೊಸ ಸೇತುವೆ ನಿರ್ಮಾಣಕ್ಕೆ ಕ್ರಮ ತಕ್ಕೊಂಡವೆತ ಹೇಳ್ದು. ಹೊಸ ಸೇತುವೆ ನಿರ್ಮಾಣಕ್ಕೆ ಕಾಳಜಿ ತೋರಿಸಿದ ಶಾಸಕ ಕೆಜಿ ಬೋಪಯ್ಯ ಅವರನ್ನ ಗ್ರಾಮಸ್ಥರು ಪೇಟ ತೊಡಿಸಿ ಸಾಲು ಹೊದಿಸಿ ಸನ್ಮಾನಿಸಿದರು. ಸಿದ್ದಾಪುರ ಗ್ರಾಮ ಪಂಚಾಯತ್ ಸುತ್ತಿಗೆ ಒಳಪಡುವ ಗ್ರಾಮಗಳ ಗ್ರಾಮಸಭೆ ತಾರೀಕು 31ರಂದು ಬೆಳಗ್ಗೆ 11 ಗಂಟೆಗೆ ಸಿದ್ದಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತೀತಿ ಮಾಡ ರೀನಾ ತುಳಸಿ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಸಭಾವಾಡಿಯಲ್ಲಿ ನಡೆದಿದೆ. ಸುಂಟಿಕೊಪ್ಪದ ಸಂತ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಪರಿಸರ ನೀರು ಆಹಾರದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಜಾಥಾ ಜಂಬರ ನಡೆದು ಸಂತ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯಿಂದ ಹಸಿರು ಹಳದಿ ನೀಲಿ ಕೆಂಪು ವಸ್ತ್ರದಲ್ಲಿ ಹೊರಟ ವಿದ್ಯಾರ್ಥಿಗ ಪರಿಸರ ಉಳಿಸಿ ಮರಗಿಡಗಳನ್ನ ನೆಟ್ಟು ಬೆಳೆಸಿ ನೀರಿನ ಮಿತ ಆಗಿ ಬಳಸಿ ಖರ್ಚು ಮಾಡಬೇಡಿ ಆಹಾರನ ಎಷ್ಟು ಬೇಕೋ ಅಷ್ಟು ಸೇವಿಸಿ ಖರ್ಚು ಮಾಡಬೇಡಿ ಮನೆಯ ಸುತ್ತಮುತ್ತಲು ಗಿಡ ಮರಗಳನ್ನ ಬೆಳೆಸುವ ಮೂಲಕ ಪರಿಸರ ಉಳಿಸಿ ಬೆಳೆಸಿ ತೆಳುವ ನಾಮ ಫಲಕನ ಹಿಡ್ಕೊಂಡು ಬ್ಯಾಂಡ್ ವಾದ್ಯದೊಟ್ಟಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಕುಶಲಕರ್ಮಿಗಳಿಗೆ ಶಾಲಾ ಸಹಾಯಧನ ಕಾರ್ಯಕ್ರಮ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ಅನುಷ್ಠಾನಗೊಳಿಸುತ್ತಿದ್ದು ಕುಶಲಕರ್ಮಿಗೆ ತಮ್ಮ ವೃತ್ತಿನ ಮುಂದುವರಿಸಿಕೊಂಡು ಹೋಗಿ ಬ್ಯಾಂಕಿಂದ ಸಾಲ ತಕೊಂಡಲ್ಲಿ ಇಲಾಖೆಯಿಂದ ಶೇಕಡ 30ರಷ್ಟು ಹಂಗೆ ರೂಪಾಯಿ 15,000 ಸಹಾಯಧನ ಹಣ ಕೊಟ್ಟವೆ. ಅರ್ಜಿಗಳನ್ನ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿಯಿಂದ ತಕ್ಕೊಂಡು ತುಂಬಿಸಿ ದಾಖಲೆಗಳೊಟ್ಟಿಗೆ ಫೆಬ್ರವರಿ 10ರೊಳಗೆ ಸಲ್ಲಿಸಕು ಹೆಚ್ಚಿನ ವಿವರಕ್ಕೆ ಜಿಲ್ಲಾ ಕೈಗಾರಿಕಾ ಕೇಂದ್ರನ ಸಂಪರ್ಕಿಸುತ್ತ ಕೇಂದ್ರದ ಜಂಟಿ ನಿರ್ದೇಶಕರು ತಿಳಿಸಲು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಚಿನ್ನವನ್ನು ಖರೀದಿಸುವಾಗ ಬಿಐಎಸ್ ಲೋಗೋ, ಶುದ್ಧತೆ ಮತ್ತು ಸೂಕ್ಷ್ಮತೆಯ ಚಿಹ್ನೆ ಹಾಗೂ 6 ಅಂಕಿಗಳ ಆಲ್ಫಾ ನ್ಯೂಮರಿಕ್ HUID ಕೋಡ್ ಅನ್ನು ಪರಿಶೀಲಿಸಿ. ಭಾರತೀಯ ಮಾನಕ ಬ್ಯೂರೋದಿಂದ ಜನಹಿತಕ್ಕಾಗಿ ಪ್ರಕಟಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಪಾಕಶಾಲಾ ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ KN ವಾಸುದೇವ ಅಡಿಗ ಅವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ಮಡಿಕೇರಿಯ ಅರುಣ್ ಸ್ಟೋರ್ ನಲ್ಲಿ ಶಾಲಾ ಪಠ್ಯ ಪುಸ್ತಕಗಳು, ಉತ್ತಮ ಕ್ವಾಲಿಟಿಯ ನೋಟ್ ಬುಕ್ಗಳು, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಐಟಮ್ಸ್, ಗಿಫ್ಟ್ ಐಟಮ್ಸ್ ಲಭ್ಯ. ಅರುಣ್ ಸ್ಟೋರ್, ಮಡಿಕೇರಿ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್, ಗೋಣಿಗೊಬ್ಬಲು. ನಮ್ಮಲ್ಲಿ ಎಲ್ಲಾ ವಿಧದ ಮನೆ ಬಳಕೆಯ ಜನರೇಟರ್ಗಳು, ಸ್ಟೀಲ್, ಹಸ್ಕೋಬಲ್ನ, ಕಿಸಾನ್ ಕ್ರಾಫ್ಟ್ ವೀಡ್ ಕಟರ್ಗಳು, ಸ್ಪ್ರೇ ಮಷಿನ್ಗಳು, ಕೀಟನಾಶಕಗಳು ದೊರೆಯುತ್ತವೆ. ಅಲ್ಲದೆ ಎಲ್ಲಾ ತರ ಸ್ಪೇರ್ ಪಾರ್ಟ್ಸ್ ಮತ್ತು ಸರ್ವಿಸ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ 08274298705, ಮೊಬೈಲ್ 9972218440 ಅಥವಾ 9448448744. ನಿಮ್ಮ ಮನೆಯನ್ನು ಸುಂದರವಾಗಿ ಕಾಣಿಸಲು ನಿಮ್ಮ ಆಯ್ಕೆ ಮಡಿಕೇರಿಯ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್. ಕರ್ಟನ್ಸ್, ಕಾರ್ಪೆಟ್ಸ್, ಎಲ್ಲ ವಿಧದ ಮ್ಯಾಟ್ಸ್, ಕುಷನ್ ಕವರ್ಸ್, ಟೇಬಲ್ ಮ್ಯಾಟ್ ಹಾಗೂ ಕವರ್, ಟವೆಲ್, ಬೆಡ್ಶೀಟ್ ಮತ್ತು ಬೆಡ್ ಕವರ್ಸ್, ಕ್ವಿಲ್ಟ್, ಬ್ಲಾಂಕೆಟ್ಸ್, ಪಿಲ್ಲೋ ಹಾಗೂ ಪಿಲ್ಲೋ ಕವರ್. ಮ್ಯಾಟ್ರೆಸ್ಗಳು ಅತ್ಯುತ್ತಮ ಗುಣಮಟ್ಟದಲ್ಲಿ ಹಾಗೂ ಸ್ಪರ್ಧಾತ್ಮಕ ದರದಲ್ಲಿ ದೊರೆಯುತ್ತದೆ ಮತ್ತು ನಿಮಗೆ ಒಪ್ಪುವ ಅಳತೆಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು. ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳಿಗೆ ಬೇಕಾಗುವ ಎಲ್ಲಾ ಐಟಮ್ಸ್ಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್, ICICI ಬ್ಯಾಂಕ್ ಸಮೀಪ, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಳಿಮಡ ರಾಜ ಅಪ್ಪಯ್ಯ, ಮಾಜಿ ಸೈನಿಕರು. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ನಮ್ಮಲ್ಲಿ ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್, ಪ್ರಿಂಟರ್, ಸಿಸಿ ಕ್ಯಾಮೆರಾ, UPS, ಬ್ಯಾಟರಿ ಎಲ್ಲವೂ ಅಮೋಘ ಡಿಸ್ಕೌಂಟ್ ನೊಂದಿಗೆ. ಸಂಪರ್ಕಿಸಿ ಬೈರೆಡಿರಾಮ್ ಮದನ್, ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಕಾಕೋಟು ಪರಂಬು ಗ್ರಾಮ ಪಂಚಾಯತಿಯ 2022-23 ಸಾಲಿನ ಗ್ರಾಮ ಸಭೆ ಇದೇ ದಿನಾಂಕ 31 ಮಂಗಳವಾರ ಪೂರ್ವಾಹ್ನ 10 ಗಂಟೆಗೆ ಅಧ್ಯಕ್ಷರಾದ ಶ್ರೀ ಮ್ಯಾವಡ ಗಿರೀಶ್ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿ ಶ್ರೀ ಸಚಿನ್, ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕರು ಪೊನ್ನಂಪೇಟೆ ಇವರ ಸಮ್ಮುಖದಲ್ಲಿ ಕಾಕೋಟು ಪರಂಬು ಕಾಲಭೈರವ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಕಾಕೋಟು ಪರಂಬು ಪಂಚಾಯಿತಿ ಪ್ರಕಟಣೆ ಕೋರಿದೆ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ವಿರಾಜಪೇಟೆ ತಾಲೂಕು ಕೆದಮುಳ್ಳೂರು ಗ್ರಾಮದ ಮಡಿವಾಳರ ದಿವಂಗತ ರಾಜು ಸುಬ್ಬಯ್ಯ ಅವರ ಪತ್ನಿ ಸರಸು ಧನು ಅವರ ತಾಯಿ ಇಂದು ನಿಧನರಾದರು. 75 ವರ್ಷ ಪ್ರಾಯದ ಮಡಿವಾಳರ ಸರಸು ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಪಟ್ಟಿರ ಪುಷ್ಪ ರಾಜಪ್ಪ. ಎಲ್ಲ ಇಲಾಖೆರ ನಾಗರಿಕ ಸೇವೆನ ಗ್ರಾಮೀಣ ಭಾಗತ್ರ ಜನಕ್ಕ ಐಂಡದೇ ಗ್ರಾಮತ್ ಎತ್ತುಚುಡ ನಿಟ್ಟಲು ಜಿಲ್ಲರ 104 ಗ್ರಾಮ ಪಂಚಾಯತ್ ಇಂಜ 116 ಗ್ರಾಮ ಒನ್ ಕೇಂದ್ರ ತೊರ್ಪಕ್ಕ ಸರ್ಕಾರ ಒಪ್ಪಿಗೆ ಕಿಟ್ಟಿತ್ತು. ಇಕ್ಕಾಕಲೇ 92 ಗ್ರಾಮ ಪಂಚಾಯತ್ ಇಂಜ 104 ಗ್ರಾಮ ಒನ್ ಕೇಂದ್ರ ಶುರುವಾಯಿತು. ಬೋರೆ ಬೋರೆ ಇಲಾಖೆರ 800 ತರತ್ರ ಸೇವೆ ಇಲ್ಲುಂಡು. ಈ ಸೌಲಭ್ಯತ್ನುಂಡು ಏದೇ ಕಾರ್ಬಾರಕ್ಕೂ ದಾರು ಮಧ್ಯವರ್ತಿಯಡ ಸಹಾಯ ಇಲ್ಲತ ನಲ್ಲ ತರತ್ರ ಸೇವೆ ಪಡೆದೋಕು ಪೆರ್ತು ಉಪಕಾರ ಆಪ ಆನುಂಡು ಜಿಲ್ಲೆರ ಜನ ಗ್ರಾಮವನ್ ಸೇವೆನ ಬಳಸಿಯುಂಡು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅರಿಚಿಟ್ಟಿತು. ಮಡಿಕೇರಿ ಆಕಾಶವಾಣಿಯಲ್ಲಿ ಬಪ್ಪ ತಿಂಗ ತಿಂಜ ಇಲ್ಲ ನಾರಾಚ ವೈಪತ್ ನಾಲ್ಕು ಗಂಟೆ ಇಂಜ ನಾಲ್ಕರ ಗಂಟೆಗೆತ್ನೆ ಜನಪದ ಸಿರಿ ಕಾರ್ಯಕ್ರಮ ಪ್ರಸಾರ ಆಪ. ಜಿಲ್ಲೆರ ಜನಪದ ಕಲಾವಿದಂಕ್ ಸಂಬಂಧಪಟ್ಟ ಈ ಕಾರ್ಯಕ್ರಮದ ಕಲಾವಿದಂಗ ತಂಗಡ ಅನುಭವ ಕಲಾ ಪ್ರಕೃತನ ಅಣ್ಯೋಲು ಕಲಾವಿದಂಗ ಒಯ್ಬದು ಒಯ್ಬದು ದಂಡು ಸೊನ್ನೆ ದಂಡು ಮೂಂದು ಅಂಜಿ ಎಟ್ಟು ಮೂಂದು ಆರು ಏಳು ಸಂಖ್ಯೆಕು ಎಲ್ಲಾ ಪದ್ನಾಚೆ ಪ್ರಸಾರ ಆಪ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಜಿಲ್ಲೆರ ಮಾಜಿ ಪಟ್ಟಳಕಾರ ಒಂಬದು ನಾಲ್ಕು ನಾಲ್ಕು ಒಂಬದು ಒಂದು ಆರು ಏಳು ನಾಲ್ಕು ಆರು ಮೂಂದು ಸಂಖ್ಯೆನ ಸಂಪರ್ಕ ಮಾಡಲು ಒಂದು ಆಕಾಶವಾಣಿ ಮಡಿಕೇರಿ ಕೇಂದ್ರತ್ರ ಮುಖ್ಯಸ್ಥ ವಿಜಯ್ ಅಂಗಡಿಯವು ಅರಿಚಿಟ್ಟಿತು. ಗೋಣಿಗುಪ್ಪ ಕಾವೇರಿ ಕಾಲೇಜಿಲುಳ್ಳ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ಪಿಂಜ ಕೊಡಂದರ ಜನರಲ್ ತಿಮ್ಮಯ್ಯ ಪುತ್ತಳಿಕ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಎಂಡ ಪುಟ್ಟನ ನಾಳರ ಮಾರಿಪತ್ತು ನಿನ್ನಂದು ಪೂ ಬಿಚ್ಚಿತ್ತು ಗೌರವ ಉಪಚಿಟ್ಟ ಪೆರಿಯ ವೈದ್ಯಗಳಾನ ಡಾಕ್ಟರ್ ಕಾಳಿಮಡ